ಅಲ್ಲದೆ ರಾಜ್ಯ ವಿಧಾನಸಭೆಯ ಸ್ಪೀಕರ್ ಆಗಿ ಸಚಿವರಾಗಿಯೂ ಸೇವೆ ಸಲ್ಲಿಸಿದ ಕೆಆರ್ಪೇಟೆ ಕೃಷ್ಣ ಅವರು ಸಹ ಇದೇ ತಾಲೂಕಿನವರು. 2018 ಚುನಾವಣೆಯಲ್ಲಿ ಈ ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿ ಕೆಸಿ ನಾರಾಯಣಗೌಡ ಗೆಲುವು ಸಾಧಿಸಿದರು. ನಂತರದ ಬದಲಾದ ರಾಜಕೀಯ ಬೆಳವಣಿಗೆಯಿಂದ 2019 ಉಪಚುನಾವಣೆಯಲ್ಲಿ ಅವರು ಬಿಜೆಪಿಯಿಂದ ಕಣಕ್ಕಿಳಿದು ಗೆಲುವು ಸಾಧಿಸಿದರು. ಆನಂತರ ಬಿಜೆಪಿ ಸರ್ಕಾರದಲ್ಲಿ ಯುವ ಸಬಲೀಕರಣ ಕ್ರೀಡಾ ಸಚಿವರಾದರು. ಈ ಬಾರಿ ಅವರು ಬಿಜೆಪಿಯಿಂದ ಮರು ಆಯ್ಕೆ ಬಯಸಿ ಸ್ಪರ್ಧಿಸಿದ್ದಾರೆ. ಕಾಂಗ್ರೆಸ್ನಿಂದ ಬಿಎಂ ದೇವರಾಜು ಹಾಗೂ ಜೆಡಿಎಸ್ನಿಂದ ಎಚ್ಟಿ ಮಂಜು ಸೇರಿದಂತೆ ಒಟ್ಟು 8 ಅಭ್ಯರ್ಥಿಗಳು ಕಣಕ್ಕಿಳಿದಿದ್ದಾರೆ. ಈ ಕ್ಷೇತ್ರದಲ್ಲಿ ಒಟ್ಟು 218,537 ಮತದಾರರಿದ್ದು 109,530 ಪುರುಷ, 108,996 ಮಹಿಳಾ ಹಾಗೂ ಇತರೆ 11 ಮತದಾರರು ಇದ್ದಾರೆ. 258 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ. 2018 ಚುನಾವಣೆಯಲ್ಲಿ ಕ್ಷೇತ್ರದಲ್ಲಿ ಶೇಕಡಾ 84.65% ಮತದಾನವಾಗಿತ್ತು. ಕರ್ನಾಟಕ ವಿಧಾನಸಭಾ ಚುನಾವಣೆ 2023 ಮತಕ್ಷೇತ್ರ ದರ್ಶನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಜಂಟಿ ನಿರ್ದೇಶಕರಾದ ಟಿಬಿ ನಂಜುಂಡಸ್ವಾಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಪ್ರಸ್ತುತಿ. ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ? ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಈಗ ವೇಳೆ ಸರಿಯಾಗಿ 6:57. ಇದು ಆಕಾಶವಾಣಿಯ ಮೈಸೂರು ಕೇಂದ್ರ FM 100.6 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ. ಕೃಷಿ ರಂಗ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಈ ದಿನದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಬೇಳೆಕಾಳು ಬೆಳೆಗಳ ಕೃಷಿ ಹಾಗೂ ಆಹಾರ ಭದ್ರತೆಯನ್ನು ಕುರಿತು ಸುತ್ತೂರಿನಲ್ಲಿರುವ ICAR JSS ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾಗಿರುವ ಡಾಕ್ಟರ್ HV ದಿವ್ಯಾ ಅವರೊಡನೆ ಸಂದರ್ಶನವಿದೆ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸುತ್ತೂರಿನಲ್ಲಿರುವಂತಹ ICAR JSS ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹಿರಿಯ ವಿಜ್ಞಾನಿಗಳು ಹಾಗೂ ಮುಖ್ಯಸ್ಥರು ಆಗಿರುವಂತಹ ಡಾಕ್ಟರ್ HV ದಿವ್ಯಾ ಅವರು. ಹೇಳಿ ದಿವ್ಯಾ ಅವರೇ, ICAR JSS ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ದ್ವಿದಳ ಧಾನ್ಯಗಳ ಬೀಜೋತ್ಪಾದನೆಗೆ ಕುರಿತಾಗಿ ಯಾವ ರೀತಿಯ ಪ್ರಯತ್ನಗಳು ನಡೀತಾ ಇದೆ, ಏನೆಲ್ಲ ಕಾರ್ಯಕ್ರಮಗಳನ್ನು ನೀವು ರೂಪಿಸ್ತಾ ಇದ್ದೀರಿ? ಎಲ್ಲರಿಗೂ ನಮಸ್ಕಾರ. ICAR JSS ಕೃಷಿ ವಿಜ್ಞಾನ ಕೇಂದ್ರದಿಂದ ದ್ವಿದಳ ಧಾನ್ಯಗಳ ಬೀಜೋತ್ಪಾದನೆ ಯೋಜನೆ ಅನ್ನೋ ಒಂದು ಪ್ರಾಜೆಕ್ಟು 2016-17 ಪ್ರಾರಂಭ ಆಗಿದೆ. ಇದರ ಹಿನ್ನೆಲೆನ ಮೊದಲನೇದಾಗಿ ನಾನು ಹೇಳ್ತೀನಿ. ಸಾಮಾನ್ಯವಾಗಿ ಒಬ್ಬ ಮನುಷ್ಯನ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ಅವನು ಪ್ರೋಟೀನು ಹಾಗೂ ಕಾರ್ಬೋಹೈಡ್ರೇಟ್ಸು ಎರಡೂ ಚೆನ್ನಾಗಿರುವಂಥ ಆಹಾರ ಪದಾರ್ಥಗಳನ್ನ ಹೆಚ್ಚಾಗಿ ತಗೊಳ್ಬೇಕಾಗತ್ತೆ. ಆದರೆ ಈಗೇನಾಗಿದೆ ಅಂದರೆ ಒಂದು ಜನರ ಒಂದು ಆಹಾರ ಪದ್ಧತಿಯಲ್ಲಿ ಹೆಚ್ಚಿನ ಕಾರ್ಬೋಹೈಡ್ರೇಟ್ ಫುಡ್ಡನ್ನು ನಾವು ಒಂದು ಅಕ್ಕಿ ಗೋಧಿ ಇದ್ರ ಮುಖಾಂತರ ತಗೊಳ್ತಾ ಬರ್ತಾ ಇದ್ದೀವಿ. ಪ್ರೋಟೀನ್ ಅಂಶ ಕಡಿಮೆ ಆಗ್ತಾ ಇದೆ, ಇದರಿಂದ ಎಲ್ಲರೂ ಆರೋಗ್ಯದಲ್ಲಿ ಏರ್ಪೇರಾಗ್ತಾ ಇದೆ. ಇದು ಒಂದು ಆರೋಗ್ಯ ದೃಷ್ಟಿ ನೋಡಿದ್ರೆ. ಆಮೇಲೆ ಮಣ್ಣಿನ ಆರೋಗ್ಯನ ನಾವು ನೋಡೋಕ್ಕೆ ಬಂದರೆ ಒಂದೇ ಏಕಬೆಳೆ ಪದ್ಧತಿನ ಸಾಮಾನ್ಯವಾಗಿ ರೈತರು ಎರಡೆರಡು ಸಲ ಒಂದು ಡ್ಯಾಮಿಂದ ನೀರು ಬಿಡ್ತಾ ಇರೋದ್ರಿಂದ ಏಕಬೆಳೆ ಪದ್ಧತಿಗೆ ಜಾಸ್ತಿ ಒತ್ತು ಕೊಡ್ತಾ ಇದ್ದಾರೆ. ಭತ್ತ ಆದಮೇಲೆ ಭತ್ತ ಈ ಥರ ಪದ್ಧತಿಗಳು ಬರ್ತಾ ಇರೋದ್ರಿಂದ ಒಂದು ಮಣ್ಣಿನ ಆರೋಗ್ಯನೂ ಸಹ ಏರ್ಪೇರಾಗ್ತಾ ಇದೆ. ಸಾಮಾನ್ಯವಾಗಿ ಒಂದು ಉತ್ತಮ ಮಣ್ಣಿರಬೇಕು ಅಂತಂದರೆ ಬೆಳೆ ಪರಿವರ್ತನೆ ಆಗಬೇಕು. ಒಂದು ಸಲ ಏಕದಳ ಧಾನ್ಯ, ಇನ್ನೊಂದು ಸಲ ದ್ವಿದಳ ಧಾನ್ಯ, ಈ ಥರ ಬೆಳೆ ಪರಿವರ್ತನೆ ಆದಾಗ ರೋಗ ಕೀಟನೂ ಹತೋಟಿ ಆಗುತ್ತೆ. ಜೊತೆಗೆ ಮಣ್ಣಿಗೆ ಬೇಕಾದಂಥ ಸಾವಯವ ಅಂಶ ಈ ದ್ವಿದಳ ಧಾನ್ಯಗಳ ಎಲೆಗಳಲ್ಲಿರುತ್ತೆ. ಅದೆಲ್ಲದನ್ನು ಸಹ ಭೂಮಿಗೆ ಉದ್ರಿ ಒಂದು ಸಾವಯವ ಅಂಶನೂ ಸಿಗುತ್ತೆ. ಅದಲ್ಲದಲ್ಲೇ ದ್ವಿದಳ ಧಾನ್ಯದ ಬೇರುಗಳಲ್ಲಿ ಒಂದು ಗಂಟುಗಳಿರ್ತವೆ, ಅದರಲ್ಲಿ ಒಂದು ಮೈಕ್ರೋ ಆರ್ಗ್ಯಾನಿಸಮ್ಸ್, ನೈಟ್ರೋಜನ್ ಫಿಕ್ಸಿಂಗ್ ರೈಸೋಬಿಯಂ ಅಂತ ಹೇಳಿ ಇರುತ್ತೆ. ಅದೆಲ್ಲದನ್ನು ಸಹ ಒಂದು ಭೂಮಿನಲ್ಲಿ ಸೇರ್ಕೊಳ್ಳೋದ್ರಿಂದ ವಾತಾವರಣದಲ್ಲಿರುವಂಥ ಸಾರಜನಕದ ಅಂಶ ನ್ಯಾಚುರಲ್ ಆಗಿ ಒಂದು ಮಣ್ಣಿಗೆ ಸೇರಿ ಒಂದು ಮಣ್ಣಿನ ಆರೋಗ್ಯದ ಮಟ್ಟ, ಒಂದು ಸಾರಜನಕ ಹೆಚ್ಚಾಗೋದಿರ್ಬೋದು, ಅದೇ ರೀತಿ ಎಲೆಗಳೆಲ್ಲ ಉದುರುಬಿಟ್ಟು ಸಾವಯವ ಅಂಶ ಹೆಚ್ಚಾಗಿ ಒಟ್ಟಾರೆ ಒಂದು ಗುಣಮಟ್ಟ ಒಂದು ಚೆನ್ನಾಗೇ ಆಗುತ್ತೆ. ಆಮೇಲೆ ಕಂಟಿನ್ಯೂಸ್ ಆಗಿ ನೀರು ನಿಲ್ಲಿಸೋದ್ರಿಂದನೂ ಸಹ ಒಂದು ಮಣ್ಣಿನ ಆರೋಗ್ಯ ಚೆನ್ನಾಗಿರೋದಿಲ್ಲ. ಈ ಒಂದು ಒಂದು ಸೀಸನ್ನಾರು ಅಟ್ಲೀಸ್ಟು ಒಂದು ದ್ವಿದಳ ಧಾನ್ಯಗಳನ್ನ ರೈತ ಬೆಳೆಯೋದ್ರಿಂದ ಒಂದು ಮಣ್ಣಿನ ಆರೋಗ್ಯ ಉತ್ತಮ ಪಡಿಸ್ಬೋದು. ಇದರಿಂದ ಹಲವಾರು ಒಂದು ಪೋಷಕಾಂಶಗಳು ನ್ಯಾಚುರಲ್ ಆಗಿ ನೆಕ್ಸ್ಟು ಒಂದು ಭತ್ತ ಅಥವಾ ಏಕದಳ ಧಾನ್ಯಗಳಿಗೆ ಸಿಗೋ ಹಾಗಾಗಿ ಆ ಒಂದು ಬೆಳೆನೂ ಸಹ ಉತ್ತಮವಾಗಿ ಬೆಳೀತಾ ಬರುತ್ತೆ. ಈ ರೀತಿಯಾಗಿ ಒಟ್ಟಾರೆಯಾಗಿ ನಾವು ದ್ವಿದಳ ಧಾನ್ಯಗಳನ್ನ ಬೆಳೆದು ಬಳಸೋದ್ರಿಂದ ಮಣ್ಣಿನ ಆರೋಗ್ಯ ಇರ್ಬೋದು, ನಮ್ಮ ಆರೋಗ್ಯ ಇರ್ಬೋದು, ಎರಡೂ ಸಹ ಉತ್ತಮವಾಗೋ ಒಂದು ನಿಟ್ಟಿನಲ್ಲಿ ಈ ಯೋಜನೆ ಪ್ರಾರಂಭ ಆಯಿತು. ಆಮೇಲೆ ಇನ್ನೂ ಒಂದು ಅಂದರೆ ಈ ದ್ವಿದಳ ಧಾನ್ಯಗಳು ನಾವು ಕಂಡಂಗೆ 2015-16 ತೊಗರಿ ಬೆಳೆ ಬೆಲೆ 12,000 ಹೊರಟೋಗ್ಬಿಡ್ತು. ತಿಳಿದು ಬಂದಿದ್ದೇನೆಂದರೆ ಒಂದು ದ್ವಿದಳ ಧಾನ್ಯಗಳ ಉತ್ಪಾದನೆ ಕಡಿಮೆ ಆಗ್ತಾ ಇರೋದು. ಯಾಕೆ ಕಡಿಮೆ ಆಗ್ತಿದೆ ಅನ್ನೋ ಹಿನ್ನೆಲೆ ನೋಡಿದಾಗ ಒಂದು ಉತ್ತಮವಾದ ಗುಣಮಟ್ಟವಾದ ಬಿತ್ತನೆ ಬೀಜ ರೈತರಿಗೆ ಲಭ್ಯ ಆಗ್ತಾ ಇಲ್ಲ. ಆಮೇಲೆ ಒಂದು ಏಕದಳ ಧಾನ್ಯ ಭತ್ತ ಅಥವಾ ಗೋಧಿನ ಅವರು ಕಮರ್ಷಿಯಲ್ ಕ್ರಾಪ್ ಅಟ್ಲೀಸ್ಟ್ ಒಂದು ಸ್ವಲ್ಪನಾರು ಒಂದು ಲಾಭ ತಗೋಬೋದು ಅನ್ನೋ ನಿಟ್ಟಿನಲ್ಲಿ ಬೆಳೀತಾ ಇದ್ರು. ಈ ದ್ವಿದಳ ಧಾನ್ಯಗಳನ್ನ ಏನೇ ಅಂದರೂ ಹಸಿರೆಲೆ ಆಗಿ ಆಲ್ಮೋಸ್ಟು ಬಂದರೆ ಬಂತು ಹೋದರೆ ಹೋಯ್ತು ಅನ್ನೋ ನಿಟ್ಟಿನಲ್ಲಿ ಬೀಜನ ಚೆಲ್ಬಿಟ್ಟು ಒಂದು ಕಟಾವ್ ಟೈಮಿಗೆ ಮಳೆ ಬಂದರೆ ಅದನ್ನ ಹಸಿರೆಲೆಯಾಗಿ ಉಪಯೋಗಿಸ್ತಾ ಇದ್ರು. ಇಲ್ಲ ಅಂತಂದ್ರೆ ಏನಾದ್ರು ಬೆಳೆ ಚೆನ್ನಾಗಿತ್ತು ಅಂತಂದ್ರೆ ಕಾಳನ್ನ ಮನೆ ಮಟ್ಟಕ್ಕೆ ಒಂದು ಮನೆ ಒಂದು 8-10 ಆಗೋಷ್ಟು ಬೆಳ್ಕೊಂಡು ಇನ್ ಮಿಕ್ಕಿದ್ದನ್ನ ಭೂಮಿಗೆ ಸೇರಿಸೋ ನಿಟ್ಟಿನಲ್ಲಿ ಅವರು ಬೆಳೀತಾ ಇದ್ರು. ಅದಕ್ಕೆ ಹೆಚ್ಚಿನ ಒಂದು ಗಮನನ ಹರಿಸ್ತಾ ಇರಲಿಲ್ಲ. ಅದರಿಂದ ಆ ಒಂದು ಇಳುವರಿನಲ್ಲೂ ಸಹ ಗಣನೀಯವಾಗಿ ಕುಂಠಿತವಾಯಿತು. ಇದರಿಂದ ಬೆಲೆ ಏರಿಕೆ ಕಾಣ್ತು. ಇದರಿಂದ ಪ್ರಮುಖವಾದ ಒಂದು ದ್ವಿದಳ ಧಾನ್ಯ ಬೆಳೆಗಳನ್ನ ಆಯ್ಕೆ ಮಾಡಿಕೊಂಡು ಅದರಲ್ಲಿ 10 ಹಳೆಯ ತಳಿಗಳು ಬಿಟ್ಟು ಹೊಸ ತಳಿಗಳನ್ನ ಹೆಚ್ಚಾಗಿ ರೈತರು ಕಡೆಯಿಂದ ಬೀಜೋತ್ಪಾದನೆ ಮಾಡಿಸಿ ಅದನ್ನು ವಾಪಸ್ ಖರೀದಿ ಮಾಡಿ ಉತ್ತಮವಾದ ಬೆಲೆಯೂ ಸಹ ಒಂದು ಬೆಳೆದಂತಹ ರೈತರಿಗೆ ಕೊಟ್ಟು ಅದನ್ನು ಸ್ಟೋರೇಜ್ ಮಾಡಿಬಿಟ್ಟು ಪ್ರೊಸೆಸಿಂಗು ಸ್ಟೋರೇಜು ಎಲ್ಲ ಮಾಡಿ ಮುಂದಿನ ಹಂಗಾಮಿನವರೆಗೆ ಒಂದು ನೀಟಾಗಿ ಸ್ಟೋರೇಜ್ ಮಾಡಿಬಿಟ್ಟು ಒಂದು ಕಡಿಮೆ ದರದಲ್ಲಿ ಒಂದು ಉತ್ತಮವಾದ ಗುಣಮಟ್ಟದ ಬೀಜ ಆ ಭಾಗದ ರೈತರಿಗೆ ಸಿಗಬೇಕು ಅನ್ನೋದು ಮೈಸೂರು JSS ಕೃಷಿ ವಿಜ್ಞಾನ ಕೇಂದ್ರ ಒಂದು ಬೀಜ ಗ್ರಾಮ ಯೋಜನೆಗೆ ನಾವು ಒಂದು KVK ಹೆಸರು ಮಾಡಿದ್ರಿಂದ ನಮ್ಮ ಒಂದು KVKಗೆ ಈ ಒಂದು ಯೋಜನೆ 2016-17 ನಮ್ಮ ಒಂದು KVKಗೆ ಬಂತು. ನಮಗೆ ಮುಖ್ಯವಾಗಿ ಆವಾಗ ಒಂದು ಉದ್ದು ಮತ್ತು ಕಡಲೆ ಒಂದು ಪ್ರಮುಖ ಬೆಳೆ ಅಂತ ಹೇಳಿಬಿಟ್ಟು ಈ ಭಾಗದಲ್ಲಿ ಆ ಒಂದು ತಳಿ ಬೆಳೆಗಳಲ್ಲಿ ನಮಗೆ ಬೀಜೋತ್ಪಾದನೆ ಮಾಡೋದಕ್ಕೆ ಮೊದಲನೇದಾಗಿ ಹೇಳಿದ್ರು. ಆವಾಗ ನಾವು ಒಂದು ಉದ್ದಿನ ಬೀಜೋತ್ಪಾದನೆಯನ್ನು ಕೈಗೊಂಡಾಗ ಹೊಸ ತಳಿಯಾದಂಥ ಒಂದು ರಶ್ಮಿ ಅನ್ನೋ ತಳಿ ಬಿಡುಗಡೆಗೊಂಡಿತ್ತು. ಆ ಒಂದು ತಳಿಯ ಉಪಯೋಗ ಪಡ್ಕೊಂಡು ನಾವು ಆಯ್ದ ಗ್ರಾಮಗಳಲ್ಲಿ ಒಂದು ಬೀಜೋತ್ಪಾದನೆ ಯೋಜನೆಯನ್ನ ಕೈಗೊಂಡ್ವಿ. ಕಾರಣಾಂತರದಿಂದ ಆ ಒಂದು ತಳಿಗೆ ಹಳದಿ ರೋಗ ತುತ್ತಾಗ್ತಾ ಇದ್ದಿದ್ರಿಂದ ಆಮೇಲೆ ಈ ಭಾಗದಲ್ಲಿ ಪ್ರತಿ ಸಲನೂ ಒಂದು ಮಳೆ ಹೆಚ್ಚಾಗಿ ಒಂದು ಬೆಳೆ ಹಾಳಾಗ್ತಿತ್ತು, ಇಲ್ಲಾಂದ್ರೆ ಮಳೆ ಕಡಿಮೆ ಆಗಿ ಹಾಳಾಗ್ತಿತ್ತು. 2017-18 ಬೆಳೆ ಚೆನ್ನಾಗಿ ಬಂತು, ಆದರೆ ಕಟಾವಿನ ಹಂತದಲ್ಲಿ ತುಂಬ ಮಳೆ ಆಗಿದ್ದರಿಂದ ಕಟಾವು ಮಾಡೋಕ್ಕೆ ಹಲವು ರೈತರಿಗೆ ಸಾಧ್ಯ ಆಗಲಿಲ್ಲ. ಕೆಲವು ರೈತರಿಂದ ನಾವೊಂದು ಬೀಜೋತ್ಪಾದನೆ ಮಾಡಿಸಿ ಖರೀದಿ ಮಾಡಿದ್ವಿ. ಆಮೇಲೆ ಮುಂದಿನ ಹಂತದಲ್ಲಿ ಆ ವರ್ಷ ಬರದಿಂದ ಒಂದು ಬೀಜೋತ್ಪಾದನೆ ಕೈಗೊಳ್ಳೋದಕ್ಕೆ ಆಗಲಿಲ್ಲ. ಅದಲ್ಲದೆ ಒಂದು ಹಳದಿ ರೋಗಕ್ಕೆ ಈ ಒಂದು ತಳಿ ತುತ್ತಾಗ್ತಾ ಇದ್ದರಿಂದ ಒಂದು ಬೀಜೋತ್ಪಾದನೆಯಲ್ಲಿ ನಾವು ಹೆಚ್ಚಿನ ಪ್ರಗತಿ ಸಾಧಿಸೋಕ್ಕಾಗಲಿಲ್ಲ. ಅದೇ 2018-19 ಒಂದು ಹೊಸ ತಳಿ LBG 791 ಅಂತ ಹೇಳಿಬಿಟ್ಟು ಮಂಡ್ಯದಿಂದ ನಮಗೆ ಮಂಡ್ಯ VC ಫಾರ್ಮಿಂದ ನಮಗೆ ಒಂದು ಪ್ರಯೋಗಕ್ಕೆ ಕೊಟ್ಟರು. ಆ ಒಂದು ತಳಿಯನ್ನು ನಾವು 10-5 ರೈತರಲ್ಲಿ ಫಸ್ಟು ಪ್ರಯೋಗ ಮಾಡಿ ನಮ್ಮ KVK ಒಂದು ಜಮೀನಿನಲ್ಲೂ ಸಹ ಪ್ರಯೋಗ ಮಾಡಿದಾಗ ಒಂದು ಹಳದಿ ರೋಗಕ್ಕೆ ಒಂದು ಸ್ವಲ್ಪನೂ ಅದು ತುತ್ತಾಗ್ದಲೇ ಇರೋದು ಕಂಡು ಬಂತು. ಅದಲ್ಲದೆ ಇಳುವರಿನೂ ಸಹ ಸಾಕಷ್ಟು T9 ಹೆಚ್ಚು ಬರೋದು ನಮ್ಮ ಒಂದು ಗಮನಕ್ಕೆ ಬಂತು, ರೈತರ ತಾಕುಗಳಲ್ಲೂ ಬಂತು. ಅದರಿಂದ ನಾವು ಈ ಒಂದು ತಳಿಯ ಬೀಜೋತ್ಪಾದನೆಯನ್ನು ನಾವು ಕೈಗೊಂಡ್ರೆ ಉತ್ತಮ ಅಂತ ಹೇಳಿಬಿಟ್ಟು 2019-20 ಸಾಲಿನಲ್ಲಿ ಒಂದು 45 ರೈತರಿಗೆ ನಾವು ಇದ್ರ ಬೀಜೋತ್ಪಾದನೆ ಮಾಡೋದಕ್ಕೆ ನೀಡಿದ್ವಿ. ಆ ವರ್ಷ ನಾವು ಒಂದು ಬೀಜೋತ್ಪಾದನೆಯನ್ನು ಮಾರುಕಟ್ಟೆ ಮಾಡಿ ಖರೀದಿ ಮಾಡೋದಕ್ಕೆ ಈ ಸಬ್ಸಿಡಿ ದರದಲ್ಲಿ RSK ಕೊಡೋದ್ರಿಂದ ನಾವು ಹೆಚ್ಚಿನ ಬೆಲೆಗೆ ನಾವು ಮಾರೋದಕ್ಕೆ ಕಷ್ಟ ಆಗ್ಬೋದು ಅಂತ ಕೇವಲ ಒಂದು 10 ಕ್ವಿಂಟಾಲು ಒಬ್ಬ ರೈತರಿಂದ ಚೆನ್ನಾಗಿ ಬೆಳೆದಂಥ ರೈತರಿಂದ ವಾಪಸ್ಸನ್ನು ಖರೀದಿ ಮಾಡಿದ್ವಿ. ಆ ಒಂದು ವರ್ಷ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಆ ಒಂದು ಸೀಡ್ಗೆ ಡಿಮ್ಯಾಂಡ್ ಬಂತು, ಹಾಗೆ ಅದೇ ರೀತಿ ಮಾರಾಟನೂ ಸಹ ಆಯಿತು. ಅದು ನಮಗೆ ಇನ್ನೂ ಪ್ರೋತ್ಸಾಹನ ಕೊಟ್ಟ ಹಾಗೆ ಆಯಿತು. ಒಂದು ತಳಿಗೆ ಹೆಚ್ಚಿನ ಬೇಡಿಕೆ ಇದೆ, ಆಮೇಲೆ ಅದನ್ನು ಚೆನ್ನಾಗಿ ಪ್ರಚಾರ ಮಾಡ್ಬೋದು, ಆಮೇಲೆ ಫೀಲ್ಡಲ್ಲೂ ಸಹ ತುಂಬ ಒಂದು ರೈತರ ಕಡೆಯಿಂದ ಹೆಚ್ಚಿನ ಒಂದು ಒಳ್ಳೆಯ ಅಭಿಪ್ರಾಯ ಮೂಡ್ ಬಂದಿದ್ದರಿಂದ ನಾವು ಒಂದು ಈ ಒಂದು ಹೆಜ್ಜೆಯನ್ನು ಇನ್ನು ಮುಂದೆ ಇಟ್ಬಿಟ್ಟು ಮುಂದಿನ ವರ್ಷದಲ್ಲಿ ನಾವು ಸುಮಾರು 245 ರೈತರಿಗೆ ಸುಮಾರು 42 ಕ್ವಿಂಟಾಲಷ್ಟು ಉದ್ದನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಅದರಲ್ಲಿ ನಮಗೆ ತುಂಬ ಒಳ್ಳೆಯ ಅಭಿಪ್ರಾಯ ಹಾಗೂ ಒಳ್ಳೆಯ ಇಳುವರಿನೂ ಸಹ ರೈತರ ಕಡೆಯಿಂದ ಬಂತು. ಸುಮಾರು ಒಂದು ಮಳೆಯಾಶ್ರಯಕ್ಕೆ ರೈತರು 4-5 ಕ್ವಿಂಟಲ್ ಆ ವರ್ಷ ಉತ್ತಮ ಮಳೆಯಾಗಿದ್ದರಿಂದ ಕೆಲವೊಂದು ರೈತರು 8-9 ಕ್ವಿಂಟಲು ಸಹ ಬೆಳೆದ್ರು. ನೀರಾವರಿನಲ್ಲಿ 10 ಕ್ವಿಂಟಲ್ ತನಕನು ಬೆಳೆದ್ರು. ಆ್ಯಾವ್ರೇಜ್ ತೊಗೊಳ್ಳೋದಾದರೆ ನಾವು 4-5 ಕ್ವಿಂಟಲಷ್ಟಂತೂ ಮಿನಿಮಮ್ಮು ಈ ಒಂದು ತಳಿನಲ್ಲಿ ಮೋಸ ಇಲ್ಲ. ಆಮೇಲೆ ಹಲವಾರು ರೈತರ ತಾಕುಗಳಲ್ಲಿ ನಾವು ಭೇಟಿ ಮಾಡಿದಾಗ, ಫೀಲ್ಡ್ ವಿಸಿಟ್ ಮಾಡಿದಾಗ, ಆ ಒಂದು ಪಕ್ಕದಲ್ಲಿ ಕೆಲವೊಂದು ಚಿತ್ರಗಳು ನಾವು KVK ನಾನು ಎಲ್ಲರಿಗೂ ಕಳಿಸ್ತಾ ಇರ್ತೀನಿ. ಪಕ್ಕದ ಜಮೀನಲ್ಲಿ ಅವರ ಅಣ್ಣನ ತಮ್ಮನ ಪರಿಚಯದವರು ಒಂದು ಹೊರಗಡೆಯಿಂದ ತಂದು ಉದ್ದನ್ನ ಬೆಳೆದಿದ್ರು. ನಾವು ಕೊಟ್ಟಂಥ ಉದ್ದು ಪಕ್ಕದಲ್ಲೇ ಇತ್ತು, ಒಂದು ಮಧ್ಯೆ ಒಂದು ಬದು ಅಷ್ಟೇ, ಒಂದು ಡಿಮಾರ್ಕೇಶನ್ ಅನ್ನೋ ಹಾಗೆ ಇತ್ತು. ಆ ಒಂದು ತಳಿಗೆ, ಹೊರಗಡೆಯಿಂದ ತಂದಂಥ ತಳಿಗೆ ಪೂರ್ತಿ ಹಳದಿ ರೋಗಕ್ಕೆ ತುತ್ತಾಗಿ ಅದು ಇಳುವರಿ ಗಣನೀಯವಾಗಿ ಕುಂಠಿತವಾಯಿತು. 1 ಕ್ವಿಂಟಲಷ್ಟು ಅವರು ಹಾರ್ವೆಸ್ಟ್ ಮಾಡೋಕ್ಕಾಗಲಿಲ್ಲ. ಅದೇ ನಮ್ಮ ಉದ್ದು, ನಾವು ಪಕ್ಕದಲ್ಲೇ ಹಾಕಿದಂಥ ಉದ್ದು ಸುಮಾರು 5-6 ಕ್ವಿಂಟಲಷ್ಟು ಒಂದು ಎಕರೆಗೆ ಅವರು ತಳಿಯನ್ನು ಯಶಸ್ವಿಯಾಗಿ ಬೀಜೋತ್ಪಾದನೆ ಮಾಡೋದಕ್ಕೆ ಅವ್ರಿಗೆ ಸಾಧ್ಯ ಆಯಿತು. ಆ ಒಂದು ಚಿಕ್ಕ ಬಾಗ್ಲು ಅನ್ನೋ ಒಂದು ಗ್ರಾಮದಲ್ಲಿ ನಾವು ಈ ಒಂದು ತಳಿನ ಕೊಟ್ಟಿದ್ವಿ. ಅಲ್ಲಿ ನೀಟಾಗಿ ಡಿಮಾರ್ಕೇಶನ್ ಗೊತ್ತಾಗಿದ್ದರಿಂದ ಆ ವರ್ಷ ಒಬ್ಬನೇ ಒಬ್ಬ ರೈತ ಇದ್ದಿದ್ದು. ಈಗ ನಮ್ಮ ಒಂದು KVK ಕಳೆದ ವರ್ಷ 15 ರೈತರು ಆ ಒಂದು ಊರಿಂದ ಮುಂದೆ ಬಂದಿದ್ರು ಕಳೆದ ವರ್ಷ ಆ ಒಂದು ಬೀಜೋತ್ಪಾದನೆಗೋಸ್ಕರ. ಅದೇ ರೀತಿ ಒಂದು ನೀಲುಸೋಗೆ, ದೊಡ್ಡ ಹುಂಡಿ ಆ ಥರ ಗ್ರಾಮದಲ್ಲೂ ಸಹ ಅದೇ ರೀತಿ ಡಿಮಾರ್ಕೇಶನ್ ನೀಟಾಗಿ ರೈತ್ರಿಗೆ ಗೊತ್ತಾಗಿದ್ದರಿಂದ ಅಲ್ಲೂ ಅಷ್ಟೇ, ಈಗ ನಾವು ಲೆಕ್ಕನೇ ಹಾಕ್ತಲೇ ಇರೋಷ್ಟು ಒಂದು 50 ಜನದ ಮೇಲೆ ಒಂದು ಬೀಜೋತ್ಪಾದನೆಗೆ ಈ ವರ್ಷ ಮುಂದೆ ಬಂದಿದ್ದಾರೆ. ಈ ರೀತಿಯಾಗಿ ನಾವು ಹೇಳೋದೇ ಬೇಡ, ಒಂದು ತಳಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತು ಅಂದರೆ ತಾನೇ ಪ್ರಚಾರ ತಗೊಂಡು ಕಳೆದ ವರ್ಷ ಒಂದು 42 ಕ್ವಿಂಟಲ್ ಮಾಡಿದ್ರಿಂದ ತುಂಬ ಡಿಮ್ಯಾಂಡ್ ಬಂತು. ಅದಕ್ಕೋಸ್ಕರ ನಾವು ಈ ವರ್ಷ 91 ಕ್ವಿಂಟಲಷ್ಟು ನಾವು 17 ರೈತರಿಂದ ವಾಪಸ್ ಖರೀದಿ ಮಾಡಿದ್ವಿ. ಮಾರುಕಟ್ಟೆ ಬೆಲೆಕ್ಕಿಂತ ನಾವು ಒಂದು 8,500 ಒಂದು ಕ್ವಿಂಟಾಲಿಗೆ ಒಂದು ಬೀಜ ಸಂಸ್ಕರಣೆಯಾದಂತಹ ಉತ್ತಮವಾದ ಬೀಜನ ನಾವು ರೈತರಿಂದ ಖರೀದಿ ಮಾಡಿದ್ವಿ. ಇಲ್ಲಿ ಎರಡು ವಿಚಾರಗಳು ಮುಖ್ಯ ಆಗುತ್ತೆ. ಒಂದು, ಕೇವಲ ಬೆಳೆ ಉತ್ಪಾದನೆಯನ್ನು ನಾನು ಮಾಡಬೇಕು, ಅದಕ್ಕೆ ಒಂದು ಒಳ್ಳೆಯ ಮಾರುಕಟ್ಟೆಯನ್ನು ನಾನು ಹುಡುಕಿ ಒಳ್ಳೆಯ ಬೆಲೆಗೆ ಮಾರಾಟ ಮಾಡಬೇಕು ಅನ್ನೋದು ಒಂದು ಉದ್ದೇಶ. ಇನ್ನೊಂದು, ಒಂದು ಗುಣಮಟ್ಟದ ಬಿತ್ತನೆ ಬೀಜ ಆಗಬೇಕು ನಾನು ಬೆಳೆಯುವಂತಹ ಬೆಳೆಯಿಂದ ಅನ್ನೋದು. ಬೀಜೋತ್ಪಾದನೆ ಅಂತ ಅಂತಿದ್ದ ಹಾಗೇ ಅಥವಾ ಬೀಜಕ್ಕೆ ನಾನು ಮಾರಾಟ ಮಾಡ್ತೀನಿ ಅಥವಾ JSS KVK ಕೊಡ್ತೀನಿ ಅಥವಾ ಬೇರೆ ಕಡೆ ಮಾರಾಟ ಮಾಡ್ತೀನಿ ಅಂದಾಗ ಏನೆಲ್ಲ ಗಮನವನ್ನು ವಿಶೇಷವಾಗಿ ಒಬ್ಬ ಕೃಷಿಕ ವಹಿಸಬೇಕಾಗತ್ತೆ? ಬೀಜೋತ್ಪಾದನೆಗೆ ನಮ್ಮ ಒಂದು ಅನುಭವದಲ್ಲಿ 4 ವರ್ಷದಿಂದ ನಾವು ಈ ಒಂದು ಉದ್ದಿನಲ್ಲಿ ಬೀಜೋತ್ಪಾದನೆ ಮಾಡ್ತಿರೋದ್ರಿಂದ ನಾವು ಗಮನಿಸಿದ್ದೇನೆಂದರೆ ಈ ಜನವರಿಯಿಂದನೇ ಈ ಒಂದು ತಳಿನ ನಾವು ಬಿತ್ತನೆ ಮಾಡ್ಬೋದು. ನೀರಾವರಿನಲ್ಲೂ ಸಹ ಈ ಒಂದು ಉದ್ದು ಚೆನ್ನಾಗೇ ಬರುತ್ತೆ. ಬೇಗ ಹಾಕಿದಾಗ ನಾವು ಕಟಾವು ಬೇಗ ಮಾಡ್ಬೋದು. ಸುಮಾರು ಮೇ ಅಥವಾ ಏಪ್ರಿಲ್ ಎಂಡ್ ಹೊತ್ತಿಗೆ ನಮಗೆ ಕಟಾವು ಬರುತ್ತೆ. ಆ ಟೈಮಲ್ಲಿ ಮಳೆ ಬರೋದಿಲ್ಲ, ಆ ಒಂದು ಒಕ್ಕಣೆಗೆ ಹಾಗೂ ಡ್ರೈ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಆಮೇಲೆ ಅವರು ನೆಕ್ಸ್ಟು ಭತ್ತ ಬೆಳೆಯೋದಕ್ಕೂ ಸಹ ಅವರಿಗೆ ಒಂದು ಸಮಯಾವಕಾಶ ಇರುತ್ತೆ. ನೀರಾವರಿಯಲ್ಲಿ ಅವಕಾಶ ಇರುವಂಥವ್ರು ಬೀಜೋತ್ಪಾದನೆಗೆ ಮುಂದೆ ಬರೋದು ಒಳ್ಳೆಯದು. ಯಾಕೆಂದರೆ ನಾ ಕಾಲುವೆ ನೀರು ನಾಲೆ ನೀರಿಗೆ ಕಾಯ್ಕೊತ ಕೂತ್ರೆ ಮಾರ್ಚಿ ಆಗೋಗ್ಬಿಡುತ್ತೆ, ಕಟಾವಿಗೆ ಪ್ರಾಬ್ಲಮ್ ಆಗುತ್ತೆ, ನಮಗೂ ಬೀಜ ಬರುತ್ತಾ ಇಲ್ಲ ವಾಪಸ್ ಅನ್ನೋದು ಗ್ಯಾರಂಟಿ ಇರಲ್ಲ. ಆದ್ದರಿಂದ ಸಾಮಾನ್ಯವಾಗಿ ನಾವು ಜನವರಿಯಿಂದನೇ ಉದ್ದಿನ ಒಂದು ಮಾರಾಟ ಶುರು ಮಾಡಿರ್ತೀವಿ. ಆಲ್ಮೋಸ್ಟು ಒಂದು ಉದ್ದನ್ನ ನಾವು ಯಾರು ಆಸಕ್ತಿ ಇದ್ದಾರೆ ಫಸ್ಟು ಕೇಳ್ತೀವಿ. ಈ ಥರದ್ದೆಲ್ಲ ಬೇಸಾಯ ಕ್ರಮಗಳನ್ನ ನೀವು ಮಾಡಬೇಕಾಗತ್ತೆ, ಒಂದು ಬೆರಕೆ ತೆಕ್ಕೊಡ್ಬೇಕಾಗತ್ತೆ. ನಾವು 2 ಬಾರಿ ಒಂದು ಕ್ಷೇತ್ರ ಭೇಟಿ ಮಾಡ್ತೀವಿ. ಆ ಹಂತದಲ್ಲಿ ಮೊದಲನೇ ಹಂತದಲ್ಲಿ ಬೆರಕೆನ ಹೇಗೆ ಗುರುತಿಸೋದು ಅಂತ ನಾವೇ ಖುದ್ದಾಗಿ ಫೀಲ್ಡ್ ವಿಸಿಟ್ ಮಾಡಿ ಹೇಳ್ಕೊಡ್ತೀವಿ. ಗುರುತಿಸಬೇಕು ಈಗ ಒಬ್ಬ ಕೃಷಿಕ ಈ ಕಾರ್ಯಕ್ರಮ ಕೇಳ್ತಿರ್ತಾನೆ, ಆತನಿಗೂ ಒಂದು ಆಸಕ್ತಿ ಇರ್ಬೋದು, ಆದರೆ ತಂತ್ರಜ್ಞಾನ ಏನಿರುತ್ತೋ ಏನೋ, ನನ್ನ ಕೈಲಿ ಆಗುತ್ತೋ ಇಲ್ವೋ ಅನ್ನೋ ಒಂದು ಅಭಿಪ್ರಾಯ ಇರ್ಬೋದು, ಹೇಗೆ ಇದು ಭಿನ್ನವಾಗಿರುತ್ತೆ ಇಲ್ಲಿಯ ಒಂದು ಕೃಷಿ ಚಟುವಟಿಕೆಗಳು ಬೀಜೋತ್ಪಾದನೆಯಿಂದ? ಸರ್, ನಾವು ಈಗ ಕೊಡ್ತಾ ಇರೋದು LBG 791 ಅಂತ ಹೇಳಿಬಿಟ್ಟು ಸುರಕ್ಷಾ ಅನ್ನೋ ಒಂದು ತಳಿ. ಈ ತಳಿ ವಿಶೇಷತೆ ಏನಂದರೆ, ಆ ಒಂದು ಕಾಯಿ ಬರುತ್ತಲ್ಲ ಕಪ್ಪು ಕಾಯಿ, ಆ ಒಂದು ಪಾಡ್ ಮೇಲೆ ಕೂದಲಿರೋದಿಲ್ಲ, ಅದು ನೈಸಾಗಿರುತ್ತೆ, ಹೇರಿ ಹೇರ್ಸ್ ಅಂತ ಹೇಳ್ತೀವಿ, ಅದಿರೋದಿಲ್ಲ. ಅದೇ T9 ಅಥವಾ ಇನ್ನು ಬೆರ್ಕೆ ತಳಿಗಳಲ್ಲಿ ತುಂಬ ಒಂದು ಕಂಬಳಿ ಹುಳದ ಥರ ಹೇರ್ ಇರುತ್ತೆ, ಇದು ಫುಲ್ಲು ನೀಟಾಗಿ ಒಂದು ಕೂದಲು ಇರುತ್ತಲ್ಲೇ ಇರುತ್ತೆ, ಅದೊಂದು ಐಡೆಂಟಿಫಿಕೇಶನ್ ಸಾಕಾಗುತ್ತೆ ನಮಗೆ ಗುರುತಿಸಕ್ಕೆ. ಗೊತ್ತಾಗುತ್ತೆ, ಅದು ನೀಟಾಗಿ ಗೊತ್ತಾಗುತ್ತೆ. ಅದೊಂದಾಯ್ತು. ಇದಕ್ಕೆ ಹಳದಿ ರೋಗ ಬರೋದಿಲ್ಲ ನಮ್ಮ ಒಂದು ಉದ್ದಲ್ಲಿ. ಸಾಮಾನ್ಯವಾಗಿ ಬೇರೆ ತಳಿ ಏನಾದ್ರು ಮಿಕ್ಸ್ ಆಗಿದ್ರೆ ಹಳದಿ ಎಲೆ ರೋಗ ಬಂದ್ರೆ ಅದು ಐಡೆಂಟಿಫಿಕೇಶನ್, ಅದನ್ನು ಕಿತ್ತು ಬೆಳೆಯಿಂದ ಈ ಸಸ್ಯಗಳಿಗೆ ಬರುವಂತ ಸಾಧ್ಯತೆ ಇಲ್ಲ. ನಾನು ಹೇಳ್ದಂಗೆ ಪಕ್ಕದ ತಾಕ್ನಲ್ಲಿ ಪೂರ್ತಿ ಪ್ಲಾಟು ಹಳದಿ ಎಲೆ ಬಂದಿರೋದಕ್ಕೆ ಶಕ್ತಿ ಒಂದು ತಳಿಗೆ ಇದೆ, ಇದೊಂದು ಗಮನಿಸಿದ್ದಾಯ್ತು. ಇನ್ನು ಅಂತರ ಕಾಪಾಡುವಂಥದ್ದು ನೀರಾವರಿ ಕ್ರಮಗಳು ಅಲ್ಲೂ ಏನಾದ್ರು ಬದಲಾವಣೆಗಳಿರುತ್ತಾ? ಇಲ್ಲ, ಇನ್ನು ಮಿಕ್ಕಿದ್ದೆಲ್ಲ ಮಾಮೂಲಿ ಉದ್ದಿ ಹೇಗೆ ಬೆಳೀತಾರೋ ಆ ಥರ ಬೆಳೆಯೋದು ಒಳ್ಳೆಯದು. ಆದರೆ ಇಲ್ಲಿ ಬೇಸಾಯ ಕ್ರಮ ಮುಖ್ಯ ಆಗುತ್ತೆ. ನಾವು ನೋಡಿದ ಮಟ್ಟಿಗೆ ಬೇಸಾಯ ಕ್ರಮ, ಉತ್ತಮವಾದ ಬೇಸಾಯ ಕ್ರಮದಿಂದ ಇಳುವರಿ ತುಂಬ ಹೆಚ್ಚಾಗೋದು ದ್ವಿದಳ ಧಾನ್ಯಗಳಲ್ಲಿ ಕಂಡುಬಂದಿದೆ. ಸಾಮಾನ್ಯ ನಾವು ಇಲ್ಲಿ ಒಂದು ಬೀಜೋತ್ಪಾದನೆ ಆಗಿರ್ಬೋದು ಬೇರೆದೇ ಆಗಿರ್ಬೋದು, ನಮ್ಮಲ್ಲಿ ಕೆವಿಕೆಗೆ ಬರುವಂಥ ರೈತರಿಗೆ ನಾವು ಫಸ್ಟು ಸಲಹೆ ಕೊಡ್ತೀವಿ. ಏನೇನಪ್ಪ ಅಂತಂದರೆ, ಮೊದಲನೇದಾಗಿ 1 ಎಕರೆಗೆ 8 kg ಉದ್ದ ಬೇಕಾಗತ್ತೆ. ಆ ಸಾಲು ಬಿತ್ತನೆ ಮಾಡಿದ್ರೆ ನಿಮಗೆ ಅವಕಾಶಗಳೇನು, ಯಾಕೆಂದರೆ ನಾವು ಕಂಡಿರೋ ಪ್ರಕಾರ ಒಂದು ಸಲ ಮಳೆ ಹೆಚ್ಚಾಗಿ ಒಂದು ಉದ್ದಿನ ಬೆಳೆ ಹಾಳಾಗಿದೆ, ಒಂದು ಸಲ ಇನ್ನು ಮಳೆ ಕಡಿಮೆ ಆಗಿ ಒಂದು ಉದ್ದಿನ ಬೆಳೆ ಹಾಳಾಗಿರೋದು ಕಂಡುಬಂದಿದೆ. ಅದಕ್ಕೋಸ್ಕರ ನಾವು ಅವ್ರಿಗೆ ಸಜೆಸ್ಟ್ ಮಾಡೋದಂದರೆ ಒಂದು ಸಾಲು ಬಿತ್ತನೆ, ಇದರಿಂದ ಮಳೆ ಹೆಚ್ಚಾದರೂ ಸಹ ಹೆಚ್ಚಾಗಿ ಬರೋವಂಥ ನೀರನ್ನ ಹೊರಗೆ ಬಿಟ್ಬಿಡ್ಬೋದು. ಅಕಸ್ಮಾತ್ ಮಳೆ ಕಡಿಮೆ ಆದ್ರೂ ಸಹ ನಾವು ಅಟ್ಲೀಸ್ಟ್ ನೀರಾವರಿ ಒಂದು ಪ್ರೊಟೆಕ್ಟಿವ್ ಇರಿಗೇಷನ್ ಅಂತ ಹೇಳ್ತೀವಿ, ಹೂ ಬಿಡೋ ಹಂತ, ಮೊಳಕೆ ಹಂತ, ಆಮೇಲೆ ಕಾಳು ತುಂಬೋ ಹಂತದಲ್ಲಿ ಅಟ್ಲೀಸ್ಟ್ ಒಂದು 3 ನೀರು ಕೊಟ್ಟರೆ ಇಳುವರಿನಲ್ಲಿ ಗಣನೀಯವಾಗಿ ಹೆಚ್ಚಿಸ್ಬೋದು. ಆಮೇಲೆ ಕಳೆ ನಿರ್ವಹಣೆನೂ ಅಷ್ಟೇ, ಒಂದು ಬೀಜೋಪಚಾರ ಮೊದಲನೇದಾಗಿ ನಾವು ಹೇಳೋದು ಬಿತ್ತನೆ ಟೈಮಲ್ಲಿ ಸಾಲು ಬಿತ್ತನೆ ಮಾಡಬೇಕಂತ. ಆಮೇಲೆ ಬೀಜೋಪಚಾರ ಒಂದು ಸ್ಟಾರ್ಟಿಂಗ್ ಹಂತದಲ್ಲೇ ನಾವು ಒಂದು ಕಾರ್ಬನ್ ಡೈಜಿಮು 2 ಗ್ರಾಮು, ಆಮೇಲೆ ಇಮಿಡಾಕ್ಲೋಪ್ರಿ ಸ್ಟಾರ್ಟಿಂಗಲ್ಲಿ ನಾವು ನೋಡಿರೋ ಅಂಥದ್ದು ಎಲೆ ತಿನ್ನೋ ಅಂಥ ಹುಳುಗಳೆಲ್ಲ ಬರ್ತವೆ, ಕೆಲವೊಂದು ರಸ ಹೀರೋ ಕೀಟಗಳೆಲ್ಲ ಬರ್ತವೆ, ಅದರಿಂದ ನಾವು ಒಂದು ಇಮಿಡಾಕ್ಲೋಪ್ರಿಡ್ ಒಂದು 5 ml 1 kg ಬೀಜಕ್ಕೆ ಕಾರ್ಬನ್ ಡೈಜಿಮ್ 2 ಗ್ರಾಮು, ಇದನ್ನು ಹಿಂದಿನ ದಿನವೇ ಬೀಜೋಪಚಾರ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಬಿತ್ತೋದಕ್ಕೆ ಹೇಳ್ತಿದ್ದೀವಿ. ಇದರಿಂದ ನಾನು ಗಮನಿಸ್ದಂಗೆ ಹಲವಾರು ರೋಗ ಮತ್ತು ಕೀಟ ಸ್ಟಾರ್ಟಿಂಗ್ ಹಂತದಲ್ಲಿ ಅವಾಯ್ಡ್ ಆಗಿದೆ. ಆಮೇಲೆ ಇನ್ನೊಂದು ಸಜೆಷನ್ ಏನು ಕೊಡ್ತೀವಿ ಅಂದರೆ, ನಾವು ಒಂದು ಬಿತ್ತನೆ ಟೈಮಲ್ಲೇ ಗೊಬ್ಬರ ಕೊಡಬೇಕು ಅಂತ ಹೇಳ್ತೀವಿ. ರಾಸಾಯನಿಕ ಗೊಬ್ಬರ ಇರ್ಬೋದು, ಇನ್ಯಾವುದಾದ್ರು ಕೊಟ್ಟಿಗೆ ಗೊಬ್ಬರ ಒಂದು ಬಿತ್ತನೆಗೆ ಮುಂಚೆ ಕೊಡೋವಂಥದ್ದನ್ನು ನಾವು ಹೇಳ್ತೀವಿ. ಇದರಿಂದ ಸಾಮಾನ್ಯ ರೈತರ ಪದ್ಧತಿ ಅಂದರೆ ಅದು ಬಂದಾದ್ಮೇಲೆ ನೋಡ್ಕೊಳ್ಳೋಣ ಅನ್ನೋದು ಒಂದು ಅವರು ತಲೆಯಲ್ಲಿರುತ್ತೆ. ಸಾಮಾನ್ಯ ಕೊಡೋದಕ್ಕೆ ಹೋಗಲ್ಲ, ನಾನು ಕೇಳಿರೋ ಮಟ್ಟಕ್ಕೆ ಇಲ್ಲಿ ಸುತ್ತಮುತ್ತ ಉದ್ದಿನ ಬೆಳೆ ಆಗಲಿ ಅಲಸಂದೆ ಆಗಿರಲಿ ಯಾವುದೇ ಒಂದು ದ್ವಿದಳ ಧಾನ್ಯಕ್ಕೆ ಅವರು ಒಂದು ಹೇಳ್ದಂಗೆ ಗ್ರೀನ್ ಮೆನ್ಯೂರ್ ಕ್ರಾಪಾಗಿ ಬಳಸ್ತಾರೆ, ಯಾವುದೇ ಥರದ ಗೊಬ್ಬರ ಕೊಡೋದಿಲ್ಲ. ಆದರೆ ಇಲ್ಲಿ ಬೀಜೋತ್ಪಾದನೆ ಆಗಿರ್ಬೋದು, ಉತ್ಪಾದನೆ ಹೆಚ್ಚಾಗೋದಕ್ಕೆ ಅಟ್ಲೀಸ್ಟ್ ಒಂದು ಮೂಟೆನಾದ್ರು ನಾವು ಕಾಂಪ್ಲೆಕ್ಸ್ ಕೊಡಿ ಅಂತ ಶಿಫಾರಸು ಮಾಡ್ತೀವಿ. ಇದರಿಂದ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ನಾವು ಕೇಳಿದ್ದೀವಿ. ಆ ಒಂದು ಉತ್ತಮವಾದ ಮೊಳಕೆ ಆ ಒಂದು ಸ್ಟಾರ್ಟಿಂಗ್ ಹಂತದಲ್ಲೇ ಬರೋದ್ರಿಂದ ಇಳುವರಿನಲ್ಲಿ ಗಣನೀಯವಾಗಿ ಚೇಂಜ್ ಆಗುತ್ತೆ. 1,500 ಹೆಚ್ಚಿಗೆ ಖರ್ಚು ಬಿದ್ದರೂ 1 ಕ್ವಿಂಟಾಲ್ ನಮಗೆ ಉದ್ದ ಹೆಚ್ಚಿಗೆ ಬಿತ್ತು ಅಂದರು, ಕಮರ್ಷಿಯಲ್ ರೇಟೇ 5,000-6,000 ಇದೆ. 1,000 ಇನ್ವೆಸ್ಟ್ ಮಾಡೋದ್ರಿಂದ ಸಾಮಾನ್ಯವಾಗಿ 5,000-6,000 ಇಳುವರಿ ತೆಕ್ಕೋಬೋದು ಅನ್ನೋದೊಂದು ಅವ್ರಿಗೆ ಮಂದಟ್ಟು ಮಾಡಿಕೊಡ್ತೀವಿ. ಆಮೇಲೆ ಬೀಜೋಪಚಾರಕ್ಕೂ ಸುಮಾರು 100 ರೂಪಾಯಿಯಷ್ಟು ಖರ್ಚಾಗತ್ತೆ. ಆ 100 ರೂಪಾಯಿ ನೆಕ್ಸ್ಟ್ ನಿಮಗೆ 1,000-1,500 ಒಂದು ಖರ್ಚು ಉಳಿಸುತ್ತೆ ಅನ್ನೋದನ್ನು ಸಹ, ಕೀಟನಾಶಕಗಳ ರೋಗನಾಶಕಗಳ ಖರ್ಚು ಉಳಿಯುತ್ತೆ ಅನ್ನೋದು ಸಹ ಮಂದಟ್ಟು ಮಾಡಿಕೊಡ್ತೀವಿ. ಸಾವಯವ ಪದ್ಧತಿಗೆ ಹೋಗೋದಾದರೆ ರೈಸೋಬಿಯಮು, PSP, ಆಮೇಲೆ ಟ್ರೈಕೋಡರ್ಮನ ಬೀಜೋಪಚಾರ 5 ಗ್ರಾಮ್ 1 kg ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡೋದಕ್ಕೂ ಸಹ ಒಂದು ಸಜೆಷನನ್ನು ಕೊಡ್ತಾ ಬರ್ತಾ ಇದ್ದೀವಿ. ಇದಿಷ್ಟು ಮಾಡೋದ್ರಿಂದ ಒಂದು ಕಡಿಮೆ ವೆಚ್ಚದಲ್ಲಿ ಅವರಿಗೆ ಹೆಚ್ಚಿನ ಇಳುವರಿ ಗಳಿಸೋದಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ಮೇಜರ್ ಈ ಒಂದು ಉದ್ದಿನಲ್ಲಿ ಒಂದು ಕಳೆ ನಾಶಕನ ನಾವು ಬಳಸೋದಕ್ಕೆ ಹೇಳ್ತೀವಿ. 15-20 ದಿನಕ್ಕೆ ಒಂದು ಕಳೆ ನಾಶಕ ಇದೆ, ಒಂದು ಪಟೇಲ ಅಂತೇಳಿ ಬ್ರ್ಯಾಂಡ್ ಅದು, ಅದನ್ನು ಯೂಶಲಿ ಇಲ್ಲೆಲ್ಲ ಸಾಮಾನ್ಯವಾಗಿ ಬಳಸೋದಕ್ಕೆ ಹೇಳ್ತೀವಿ. 3.5-4 ml 120 ಲೀಟ್ರ್ ನೀರಿಗೆ ಹಾಕ್ಕೊಂಡು ಅವನು ತೇವ ಇರುವಂಥ ಸಮಯದಲ್ಲಿ 20 ದಿನದಲ್ಲಿ ಸಿಂಪಡಣೆ ಮಾಡಿದ್ರೆ ಬೇರೆ ಥರದ ಕಳೆಗಳೆಲ್ಲ ಹೋಗುತ್ತೆ ಅಂತ. ಆಮೇಲೆ ಇನ್ನೊಂದು ಸಜೆಷನ್ ನಾವು ಕೊಡೋದು ಅಂದರೆ ಉದ್ದಾಗಲಿ ಯಾವುದೇ ದ್ವಿದಳ ಧಾನ್ಯ ಆಗಲಿ ಸುತ್ತ ಒಂದು 4 ಸಲ ಜೋಳ ಒತ್ತೊತ್ತಾಗಿ ಹಾಕ್ಕೊಳ್ಳಿ ಅಂತ ಹೇಳ್ತೀವಿ. ಇದರಿಂದ ಒಂದು ಸಕಿಂಗ್ ಪೇಸ್ಟ್ ಇರ್ಬೋದು, ಬೇರೆ ಹುಳಗಳು ಒಂದು ಒಳಗೆ ಬರ್ದಲ್ಲೇ ಕಡಿಮೆ ಆಗುತ್ತೆ, ಒಂದು ಕಾಂಪೌಂಡ್ ಥರ ವರ್ಕ್ ಆಗುತ್ತೆ ಅನ್ನೋದನ್ನ ಅದೊಂದನ್ನ ಹೇಳ್ತೀವಿ. ಇಲ್ಲಾಂದರೆ ಎಳ್ಳು ಇಂಥವೆಲ್ಲ ಹಾಕ್ಕೊಳ್ಳೋದಕ್ಕೆ ನಾವು ಸಮಗ್ರವಾಗಿ ಅವ್ರಿಗೆ ಸ್ಟಾರ್ಟಿಂಗ್ ಹಂತದಿಂದಲೇ ಬೀಜ ಖರೀದಿ ಮಾಡೋ ಹಂತದಿಂದಲೇ ನಾವು ರೈತರಿಗೆ ಎಜುಕೇಟ್ ಮಾಡ್ತಾ ಹೋಗ್ತೀವಿ. ಅದಲ್ಲದೆ ನಾ ಹೇಳ್ದಂಗೆ ಫೀಲ್ಡ್ ಇನ್ಸ್ಪೆಕ್ಷನಿಗೆ ಹೋಗ್ತೀವಿ 2-3 ಸಲ, ಅದು ಒಂದು ಸಲ ಅಲ್ಲ 2-3 ಸಲ ಹೋಗ್ತೀವಿ. 1 ಎಕರೆ ಮೇಲೆ ಈಗ ತುಂಬ ರೈತರಾಗಿರೋದ್ರಿಂದ ಸಾಮಾನ್ಯವಾಗಿ ಒಂದೇ ಊರಲ್ಲಿ ಹೆಚ್ಚಿನ ರೈತರು ಎಲ್ಲಿದ್ದಾರೋ ಅಂಥವ್ರನ್ನ ನಾವು ಆಯ್ಕೆ ಮಾಡಿಕೊಂಡು 3-4 ಎಕರೆಗಿಂತ ಜಾಸ್ತಿ ಇರೋವಂಥ ಉತ್ತಮವಾಗಿ ಬೆಳೆದಿರೋ ಅಂಥ ರೈತರನ್ನ ನಾವು ಫಸ್ಟು ಲಿಸ್ಟ್ ಮಾಡ್ಕೊಳ್ತೀವಿ. ಒಂದು ಫೋನಲ್ಲಿ ಒಂದು ಫಸ್ಟ್ ಕನ್ಫರ್ಮೇಷನ್ ತೊಗೊಳ್ತೀವಿ, ನಿಮ್ಮ ಬೆಳೆ ಹೇಗಿದೆ, ಚೆನ್ನಾಗಿದೆಯಾ, ಬೀಜೋತ್ಪಾದನೆಗೆ ಆಗತ್ತಾ ಅಂತಲೂ ಸಹ ಕೇಳಿಕೊಂಡು, ಯಾಕೆಂದರೆ 200-300 ಜನ ರೈತರು ತೊಗೊಂಡು ಹೋಗಿದ್ರು ಹೋದ ವರ್ಷ, ಅದರಲ್ಲಿ ನಾವು 100 ಜನ ಶಾರ್ಟ್ ಲಿಸ್ಟ್ ಮಾಡಿದ್ವಿ ಫೋನಲ್ಲೇ. ಅದರಲ್ಲಿ ಮತ್ತೆ ಫೀಲ್ಡ್ ವಿಸಿಟ್ ಮಾಡಿಬಿಟ್ಟು 1-5 ಜನನ ಶಾರ್ಟ್ ಲಿಸ್ಟ್ ಮಾಡಿದ್ವಿ. ಅದರಲ್ಲಿ ಕೊನೆಗೆ ಒಣಗಿಸಿ ಕೊನೆ ಹಂತದಲ್ಲಿ ಮಳೆ ಬಂದಾಗ ಕಟಾವು ಮಾಡಿದಾಗ ಒಣಗಿಸೋಕ್ಕಾಗದಿದ್ದವರು ಒಂದಷ್ಟು ಸ್ಕ್ರೀನ್ ಔಟ್ ಆಗಿ ಕೊನೆಗೆ 17 ಜನ ಚೆನ್ನಾಗಿರೋವಂಥ ಉದ್ದಿನ ಕಾಳನ್ನ ನಮ್ಗೆ ತಂದುಕೊಡೋದ್ರಲ್ಲಿ ಯಶಸ್ವಿಯಾದರು. ಈ ಥರ ಒಂದೊಂದು ಹೆಜ್ಜೆಗೂ ನಾವು ಅವ್ರಿಗೆ ಮಾರ್ಗದರ್ಶನ ಮಾಡಿ ಸ್ಕ್ರೀನ್ ಔಟ್ ಮಾಡಿಬಿಟ್ಟು ಒಂದು ಬೀಜನ ಖರೀದಿ ಮಾಡ್ತಾ ಇದ್ದೀವಿ. ಇನ್ನು ಈ ಕುಡಿ ಚೂಟೋದು ಸಾಮಾನ್ಯವಾಗಿ ಈ ಬೇಳೆಕಾಳು ಬೆಳೆಗಳ ಉತ್ಪಾದನೆಯಲ್ಲಿ ಒಂದು ಪ್ರಮುಖವಾದ ಅಂಶ, ಇದಕ್ಕೂ ಏನಾದರೂ ಅಪ್ಲೈ ಆಗುತ್ತಾ ಇದು? ಕುಡಿ ಚಿವುಟದು ಇವು ಸಾಮಾನ್ಯವಾಗಿ ಕಡಲೆ ಮತ್ತು ತೊಗರಿನಲ್ಲಿ ಸಾಮಾನ್ಯವಾಗಿ ಮಾಡ್ತಾರೆ. ಉದ್ದಿನ ಬೇಳೆನಲ್ಲಿ ಏನು ಮಾಡಲ್ಲ. ಈ ಕಡಲೆನಲ್ಲಿ ಸಾಮಾನ್ಯವಾಗಿ ಅದು ರುಚಿನೂ ಇರುತ್ತೆ, ಊಟಕ್ಕೂ ಸಹ ಬಳಸ್ತಾರೆ. ಈಗೊಂದು ಮೆಷಿನು ಸಹ ರೈತರೇ ಒಬ್ಬರು ಅಭಿವೃದ್ಧಿ ಮಾಡಿದ್ದಾರೆ, ಒಂದು ಮೆಷಿನ್ ಚಿಕ್ಕದಾಗಿ ಇದೆ, ಅದನ್ನು ಉಪಯೋಗಿಸ್ಕೊಂಡು ಒಂದು ಕುಡಿ ಚಿವುಟದ್ರಿಂದ ಬ್ರಾಂಚಿಂಗ್ ಎಲ್ಲ ಚೆನ್ನಾಗಿ ಬಂದು ಇಳುವರಿನೂ ಸಹ ಗಣನೀಯವಾಗಿ ಚೆನ್ನಾಗಿ ಉತ್ತಮಗೊಳಿಸೋದಕ್ಕೆ ಆ ಥರ ಇನ್ನೇನೆಲ್ಲ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಈ ಒಂದು ಬೀಜೋತ್ಪಾದನೆಗೆ ಬೇಕಾದ ಹಾಗೆ ಬಳಸ್ಕೊಳ್ಳೋದಕ್ಕೆ? ಸರ್, ನಾವು ಸಾಮಾನ್ಯವಾಗಿ ಹೇಳ್ದಂಗೆ ಒಂದು ಮೊದಲನೇದಾಗಿ ಬೀಜೋಪಚಾರ ಹೇಳಿದೆ, ಒಂದು ನೀಟಾಗಿ ಒಂದು ಗೊಬ್ಬರ ನಿರ್ವಹಣೆ ಒಂದು ಹೇಳಿದ್ವಿ, ನೀರನ್ನು ಅಷ್ಟೇ ಅವ್ರಿಗೆ ಮಂದಟ್ ಮಾಡಿದ್ದೀವಿ, ಒಂದು ಪ್ರೊಟೆಕ್ಟಿವ್ ಇರಿಗೇಷನ್ನ ಸಮ್ಯಕ್ಕೆ ಸರಿಯಾಗಿ ಕೊಡೋದ್ರಿಂದ ಇಳುವರಿ ಜಾಸ್ತಿ ಆಗತ್ತೆ ಅಂತ. ಆಮೇಲೆ ಒಂದು ಪ್ಲಾಂಟ್ ಪ್ರೊಟೆಕ್ಷನ್ಗೆ ಸಹ ನಾವು ಒಂದು ಫೀಲ್ಡ್ ವಿಸಿಟ್ ಮಾಡಿದಾಗ ಒಂದು ಸಿಂಪಡಣೆನ ಹೇಳ್ತೀವಿ. ಕಟಾವಿನ ಸಮಯ ಮತ್ತೆ ಕಟಾವಿನ ನಂತರದಲ್ಲಿ ಹೇಗೆ ನಿರ್ವಹಣೆ ಮಾಡಬೇಕು, ಅದು ಬೀಜೋತ್ಪಾದನೆಗೆ ನೀವು ಕೊಟ್ಟಂತಹ ಬೀಜ ಪುನಃ ಬೀಜಕ್ಕೆ ಬಳಕೆ ಆಗೋ ಹಾಗೆ ನಿಮ್ಮಲ್ಲಿ ವಾಪಸ್ ಏನ್ ತರ್ತಾರೆ, ಯಾವ ರೀತಿಯ ಗುಣಮಟ್ಟವನ್ನು ನಿರೀಕ್ಷೆ ಮಾಡ್ತೀರಿ? ಸರ್, ನಾವು ಒಂದು ಅವ್ರ ಹತ್ರ ಖರೀದಿ ಮಾಡೋದಕ್ಕೆ ಮುಂಚೆ ಒಂದು ಫೀಲ್ಡ್ ವಿಸಿಟಲ್ಲಿ ಕನ್ಫರ್ಮೇಶನ್ ತೊಗೊಂಡಿರ್ತೀವಿ. ಆಮೇಲೆ ನಾವು ಒಂದು ಅವ್ರಿಗೆ ಸ್ಯಾಂಪಲ್ ತರಕ್ಕೆ ಹೇಳ್ತೀವಿ, ಅವ್ರಿಗೆ ಒಂದು ಸ್ವಲ್ಪ ಒಂದು 1/2 kg ಸ್ಯಾಂಪಲ್ ತರೋದಕ್ಕೆ ಹೇಳ್ತೀವಿ ಹೇಗಿದೆ ಅಂತ ಫಸ್ಟ್ ಪರೀಕ್ಷೆ ಮಾಡೋಕ್ಕೆ. ಆಮೇಲೆ ಮೊಳಕೆ ಪರೀಕ್ಷೆನೂ ಮಾಡ್ತೀವಿ ನಮ್ಮ ಒಂದು ಕೆವಿಕೆಯಿಂದ, ಮೊಳಕೆ ಪರೀಕ್ಷೆ ಮಾಡಿ ಮಿನಿಮಮ್ ಒಂದು 80-85% ಮೇಲೆ ಒಂದು ಮೊಳಕೆ ಬಂದ ಮೇಲೆ ನಾವು ಅವ್ರಿಗೆ ಬಲ್ಕಾಗಿ ತೊಗೊಂಡು ಬರೋದಕ್ಕೆ. ಅದೇ ಆ 80-85 ಬರಬೇಕು ಅನ್ನೋ ಹಂಗಿದ್ರೆ ಬೆಳೆ ಬೆಳೆದಾಗಿದೆ ಮಾಡುವಂತ ಹಂತ ಕಟಾವು ಆದ್ಮೇಲೆ ಹೇಗೆ ಇಟ್ಕೊಳ್ಬೇಕು, ಯಾವ ರೀತಿ ಒಕ್ಕಣೆ ಮಾಡಬೇಕು? ಕಟಾವಿನ ಹಂತದಲ್ಲಿ ಮೆಷಿನ್ನಿಂದ ಮಾಡೋದಾದರೆ ಮೊದಲನೇ ಎಚ್ಚರಿಕೆ ಅವರಿಗೆ ಕೊಡ್ತೀವಿ. ಕಟಾವು ಮೆಷಿನ್ ಇರುತ್ತಲ್ಲ ಅದು ಇವರು ಒಂದು ತಾಕಿಗೆ ಬಂದಾಗ ನೀಟಾಗಿ ಕ್ಲೀನ್ ಆಗಿರ್ಬೇಕು, ಯಾಕೆಂದರೆ ಬೇರೆ ಯಾವುದೋ ತಳಿನ ಅದು ಕೊಯ್ದು ಇವ್ರ ಪ್ಲಾಟಿಗೆ ಬಂದಿರ್ಬೋದು, ಅದನ್ನು ಫಸ್ಟು ಕ್ಲೀನ್ ಮಾಡಿಸ್ಬೇಕು. ಆ ಕ್ಲೀನ್ ಮಾಡಿಸಿದ ಮೇಲೂ ಸಹ ಒಂದು ರೌಂಡು ಸುತ್ತ ಬಾರ್ಡ್ರು ಆ ಒಂದು ಮೆಷಿನ್ ಹೋಗಿ ಬಂದು ಅದನ್ನು ಸಪ್ರೇಟಾಗಿ ಒಂದು ಮೂಟೆಯಷ್ಟು ಸಪ್ರೇಟ್ ಒಕ್ಕಣೆ ಮಾಡಿಸಿ ಇಟ್ಕೊಳ್ಳಿ ಅಂತ ಹೇಳ್ತೀವಿ, ಯಾಕೆಂದರೆ ಬೆರಕೆ ಬರೋ ಚಾನ್ಸಸ್ ಇರುತ್ತೆ. ಆಮೇಲೆ ಬರೋವಂಥ ಬಿತ್ತನೆ ಬೀಜನ ಒಂದು ಸಪ್ರೇಟಾಗಿ ಗುಡ್ಡೆ ಹಾಕಿಸಿ ಬೀಜಕ್ಕೆ ಅಂತ ಹೇಳಿಬಿಟ್ಟು ಸಪ್ರೇಟಾಗಿ ಒಕ್ಕಣೆ ಮಾಡ್ಬೋದು, ಅದನ್ನು ರಾಶಿ ಮಾಡಬೇಕಾಗತ್ತೆ. ಇನ್ನೊಂದು ರೋಡಲ್ಲಿ ಅಂಥದ್ದೆಲ್ಲ ಮಾಡ್ತು ಅಂತಂದರೆ ನಾವು ಖರೀದಿ ಮಾಡೋದಿಲ್ಲ, ಯಾಕೆಂದರೆ ಬೇಳೆಕಾಳುಗಳೆಲ್ಲ ಜಾಸ್ತಿ ಆಗೋ ಚಾನ್ಸಸ್ ಇರ್ತವೆ, ಅದರಿಂದ ಮೊಳಕೆನೂ ಸಹ ಏಟಾಗೋದು ಎಲ್ಲರ ಗಮನಕ್ಕೂ ಬಂದಿದೆ, ಅದು ಮೊಳಕೆ ಪ್ರಮಾಣನೂ ಸಹ ಏಟಾಗತ್ತೆ. ಆಮೇಲೆ ಕಟಾವಿನ ಹಂತದಲ್ಲಿ ಮಳೆ ಗಿಳೆ ಏನಾದರೂ ಬಂದಿದೆಯಾ, ಆಮೇಲೆ ಕ್ವಾಲಿಟಿ ಸೀಡ್ ಗೊತ್ತಾಗೋದು, ಮಳೆ ಬಂತು ಅಂತಂದರೆ ಬಿಳಿ ಬಿಳಿ ಬೂಸ್ಟ್ ಎಲ್ಲ ಬರೋಕ್ಕೆ ಶುರು ಆಗುತ್ತೆ, ಅದನ್ನು ಸಹ ನೋಡಿಬಿಟ್ಟು ಕೆಲವೊಬ್ಬರನ್ನ ರಿಜೆಕ್ಟ್ ಸಹ ಮಾಡಿದ್ದೀವಿ. ಅಂದರೆ ಒಂದು ನಿರ್ದಿಷ್ಟವಾದ ತೇವಾಂಶ ಅದರಲ್ಲಿ ಇರಬೇಕು ಇರಬೇಕು ತೇವಾಂಶನೂ ಒಂದು ಚೆಕ್ ಮಾಡ್ತೀವಿ ಸರ್, ಆವಾಗ ಬಂದಾಗ ಒಂದು 10% ಅಷ್ಟು ತೇವ ಇರಬೇಕು, ಅದಕ್ಕಿಂತ ಹೆಚ್ಚಿದ್ರೆ ನಾವು ಖರೀದಿ ಮಾಡೋದಿಲ್ಲ. ತೇವಾಂಶ ಒಂದು ಮೊಳಕೆ ಪರೀಕ್ಷೆ, ಆಮೇಲೆ ಫಿಸಿಕಲ್ ಅಪಿಯರೆನ್ಸ್, ಫಿಸಿಕಲ್ ಪ್ಯೂರಿಟಿ ಅಂತ ಹೇಳ್ತೀವಿ. ಅದೆಷ್ಟಿದೆ, ಒಂದು ಕಣ್ಣಾಡಿಸ್ಬಿಟ್ಟು ಬೇಳೆಕಾಳು ಹೆಚ್ಚಿದೆಯಾ, ಅಂದರೆ ಬೂಸ್ಟ್ ಬಂದಿರೋವಂಥ ಸೀಡ್ಸ್ ಏನಾರಿದೆಯಾ, ಅಪಿಯರೆನ್ಸ್ ಹೇಗಿದೆ ಅನ್ನೋದನ್ನು ಸಹ ಫಸ್ಟು ಚೆಕ್ ಮಾಡ್ತೀವಿ. ಮೂರು ಟೆಸ್ಟನ್ನು ನಾವು ಮಾಡಿಬಿಟ್ಟು ಅದರಲ್ಲಿ ಸರಿ ಅಂತ ಅನ್ಸಿದ್ರೆ ಅಷ್ಟೇ ಅವರಿಗೆ ತೊಗೊಂಬರಕ್ಕೆ ಹೇಳ್ತೀವಿ. ಇಲ್ಲಾಂದರೆ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಹೆಚ್ಚಾಗತ್ತೆ ಖರ್ಚು ಅಂತ ಹೇಳಿಬಿಟ್ಟು ಅವೆಲ್ಲ ನೋಡ್ಬಿಟ್ಟಾದಮೇಲೆ ಅವರಿಗೆ ತೊಗೊಂಡ್ಬರೋದಕ್ಕೆ ಹೇಳ್ತೀವಿ. ಅಲ್ಲಿ ಬಂದಾದ್ಮೇಲೂ ಸಹ ಅವ್ರ ಕಣ್ಣೆದುರಿಗೆ ನಾವು ಬೀಜ ಸಂಸ್ಕರಣೆ ಮಾಡ್ತೀವಿ. ಆ ಒಂದು ಉತ್ತಮವಾದ ಬಿತ್ತನೆ ಬೀಜ, ಒಮ್ಮಟ್ಟವಾದ ಒಳ್ಳೆಯ ಗುಣಮಟ್ಟದ ಬೀಜನ ನಾವು ಖರೀದಿ ಮಾಡಿ ಲೆಕ್ಕ ಬರ್ಕೊಂಡು ಇಷ್ಟು ಬಂತು ಅಂತ ಹೇಳಿ ಖರೀದಿ ಮಾಡ್ತೀವಿ. ಮಿಕ್ಕದ ಒಂದು ಜೊಳ್ಳು ಗಿಳ್ಳು ಅದನ್ನು ಅವ್ರ ಮನೆಯ ಬಳಕೆಗೆ ಬಳಸ್ಕೋಬೋದು, ಅಥವಾ ಅವ್ರು ಮಾರಾಟನೂ ಮಾಡ್ಬೋದು. ಅದನ್ನು ಸಹ ಸುಮಾರು 3-4 ಸಾವಿರಕ್ಕೆ ಮಾರಾಟ ಆಗಿದೆ. ಕೆಲವರು ಹಳೆ ಒಂದು ಅವ್ರ ಹತ್ರ ಬೇರೆಯವ್ರು ಯಾರು ಸುತ್ತಮುತ್ತ ರೈತರ ಹತ್ರ ಇರೋವಂಥ ಉದ್ದಿಗೆ ಇದನ್ನು ಬೇರ್ಕೆ ಮಾಡಿನೂ ಸಹ ಕಮರ್ಷಿಯಲ್ಲಾಗಿ ಮಾರಾಟನೂ ಒಳ್ಳೆ ರೇಟಿಗೆ ಮಾರಾಟ ಮಾಡಿದ್ದಾರೆ ಕೆಲವರು. ಇದರಿಂದ ಅವ್ರಿಗೇನು ಲಾಸ್ ಇಲ್ಲ. ಇಲ್ಲಿ ಬಂದಂಥ ಒಂದು ಒಳ್ಳೆಯ ಗುಣಮಟ್ಟದ ಬೀಜಕ್ಕೆ 8.5 ಸಾವಿರ ಸಿಕ್ಕಿದೆ. ಅವರು ಬೇರೆ ಒಂದು ರಿಜೆಕ್ಟ್ ಏನೊಂದು 10 ಕ್ವಿಂಟಾಲಿಗೆ ಒಂದು 50 ಕೆಜಿ ಬರ್ಬೋದು ಅಷ್ಟೇ. ಚೆನ್ನಾಗಿ ಮಾಡಿದ್ರೆ ಅದನ್ನು ಸಹ ಬರೋಲ್ಲ. ಕೆಲವ್ರದ್ದು ಒಂದು 10 ಕೆಜಿ ಅಷ್ಟೇ ರಿಜೆಕ್ಟ್ ಬಂದಿರುತ್ತೆ. ಅದನ್ನು ಅವರು ಕಮರ್ಷಿಯಲ್ ಆಗಿ ಮಾರಾಟ ಮಾಡಿಕೊಂಡಿದ್ದಾರೆ. ಆಮೇಲೆ ಇನ್ನೂ ಕೆಲವು ರೈತರು ಅವರಿಗೆ ನಮ್ಮ ನಾವು ಮಾಡೋದನ್ನೆಲ್ಲ ಗಮನಿಸಿ ತರಬೇತಿ ಎಲ್ಲ ತೊಗೊಂಡಿರ್ತಾರಲ್ಲ, ಅವ್ರಿಗೆ ಬೇಕಾದಂತಹ ಬಿತ್ತನೆ ಬೀಜನ ಒಂದಷ್ಟು ಅವರೇ ಇಟ್ಕೊಳ್ತಾರೆ. ಇಟ್ಕೊಂಡ್ಬಿಟ್ಟು ಊರಿನವ್ರು ಡಿಮ್ಯಾಂಡ್ ಬಂದಿದ್ದರಿಂದ ಆ ಥರ ಹಲವಾರು ರೈತರು ಒಂದು ತಮಗೆ ಬೇಕಾದಂಥ ಬಿತ್ತನೆ ಬೀಜನ ಸಪ್ರೇಟಾಗಿ ಒಕ್ಕಣೆ ಮಾಡಿ ಇಟ್ಕೊಂಡು ಡಿಸ್ಟ್ರಿಬ್ಯೂಷನ್ ಸಹ ಕ್ವಿಂಟಾಲ್ಗಟ್ಟಲೆ ಮಾಡಿದ್ದಾರೆ. ಹೋದ ಸಲ ಒಬ್ಬರು 15 ಕ್ವಿಂಟಾಲ್ಗಟ್ಟಲೆ ಅವರೇ ಸುತ್ತಮುತ್ತ ಊರಿನ ರೈತರಿಗೆ ಕೊಟ್ಟಿದ್ದಾರೆ. ಅದನ್ನು ಶೇಖರಣೆ ಮಾಡೋದನ್ನು ನಾವು ಹೇಳ್ಕೊಡ್ತೀವಿ, ಯಾಕಂದರೆ ನಮಗೆ ಪ್ರತಿ ಸಲ ನಮ್ಮ ಹತ್ರ ಬರಬೇಕು ಅನ್ನೋದು ನಮ್ಮ ಉದ್ದೇಶ. ಒಂದು ಶೇಖರಣೆಯನ್ನು ನಾವು ಮಾಡ್ಕೊಳ್ಳಿ, ನೀವು ನೆಕ್ಸ್ಟ್ ಸಲ ನಮ್ಮ ಹತ್ರ ಬರಬೇಕಾಗಿಲ್ಲ ಅಂತಲೂ ನಾವು ಇಲ್ಲಿ ಹೇಳ್ತೀವಿ. ಯಾಕಂದರೆ ನಮ್ಮ ಒಂದು ಕೇವಿಕೆ ಇರೋದು ರೈತರನ್ನ ಸಬಲೀಕರಣ ಮಾಡಬೇಕು, ಅವರ ಕೌಶಲ್ಯನ ಹೆಚ್ಚಿಸಿ ಅವರು ಬಿತ್ತನೆ ಬೀಜಕ್ಕೆ ನಮ್ಮ ಯಾವುದೇ ಒಂದು ಅಂಗಡಿ ಮುಂದೆ ನಿಲ್ಲಬಾರ್ದು ಅನ್ನೋದು ನಮ್ಮ ಉದ್ದೇಶ. ಅದರಿಂದ ಅವ್ರಿಗೆ ನೀವು ಬೇಕಾದಂಥ ನಿಮಗೆ ಅಗತ್ಯ ಇರೋಂಥ ಬಿತ್ತನೆ ಬೀಜನ ಉತ್ತಮವಾದ ಒಂದು ಕಟಾವಿಗೆ ಒಂದು 2-3 ದಿನದ ಹಿಂದೆ ನಿಮ್ಮ ಮನೆಗೆ ಬೇಕಾಗೋ ಅಷ್ಟಂತೂ ಬಿತ್ತನೆ ಬೀಜನ ಉತ್ತಮವಾದ ಗಿಡಗಳನ್ನ ಆಯ್ಕೆ ಮಾಡ್ಕೊಳ್ಳಿ. ರೋಗ ಮತ್ತು ಕೀಟರಹಿತವಾದ ಗಿಡಗಳನ್ನ, ಉತ್ತಮ ಕಾಯಿ ಬಿಟ್ಟಿರೋಂಥ ಗಿಡಗಳನ್ನ ಸಪ್ರೇಟಾಗಿ ಒಕ್ಕಣೆ ಮಾಡಿಕೊಂಡು ಅದನ್ನು ಚೆನ್ನಾಗಿ ಒಣಗಿಸ್ಬಿಟ್ಟು ಮನೆ ಮಟ್ಟದಲ್ಲಿ ಒಂದು 10 ಕೆಜಿಗೆ 1 ಕೆಜಿಯಷ್ಟು ಬೂದಿ ಮಿಕ್ಸ್ ಮಾಡಿಡಿ. ಇಲ್ಲ ಅಂತಂದರೆ ನಾವು ಈ ಸಲ ಮಾಡಿದ ಪದ್ಧತಿ ಏನಪ್ಪ ಅಂತಂದರೆ ಒಂದು ಹರಳೆಣ್ಣೆ, ಅದು ತುಂಬ ಚೆನ್ನಾಗಿ ಎಫೆಕ್ಟಿವ್ ಆಗಿ ನಮಗೆ ಕಡಿಮೆ ಖರ್ಚಿನಲ್ಲಿ ನಮಗೆ ನಿರ್ವಹಣೆ ಆಯಿತು. ಅದರಲ್ಲಿ ಏನಪ್ಪ ಅಂದರೆ 5 ml 1 ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಿದ್ವಿ ನಾವು. ಒಂದು ರೈತರ ಹತ್ರ ಖರೀದಿ ಮಾಡಿದ್ಮೇಲೆ ಚೆನ್ನಾಗಿ ಬಿಸಿಲಿರೋ ದಿನ ಒಂದಿನ 1 ಗಂಟೆ ನಾವು ಕಣದಲ್ಲಿ ಒಣ ಹಾಕ್ಬಿಟ್ಟು ಒಂದು ಆಳುಗಳ ಕೈಯಿಂದನೇ ನಾವು ಒಂದು ಬೀಜೋಪಚಾರ ಮಾಡಿಸಿದ್ವಿ. ಬೀಜೋಪಚಾರ ಮಾಡಾದ್ಮೇಲೆ 1 ಗಂಟೆ ಒಂದು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಅದನ್ನು ನಾವು ಮಾಮೂಲಿ ಗೋಣಿ ಚೀಲಗಳಲ್ಲಿ ಬಲ್ಕಾಗಿ ನಾವು ಶೇಖರಣೆ ಮಾಡಿದ್ವಿ. ಇದು ಎಷ್ಟು ಚೆನ್ನಾಗಿ ಎಫೆಕ್ಟ್ ಆಯಿತು ಅಂದರೆ ಯಾವುದೇ ಒಂದು ಕೆಮಿಕಲ್ ಅವಶ್ಯಕತೆ ಇಲ್ಲ, ಯಾವುದೇ ಥರದ ಒಂದು ಹುಳನೂ ಸಹ ಒಂದು ತೂತನೂ ಸಹ ಬಂದಿಲ್ಲ ನಮಗೆ. ನಾವು ಜೂನಲ್ಲಿ 5 ml ಹರಳೆಣ್ಣೆ ಅಷ್ಟೇ ಜೂನಲ್ಲಿ ನಾವು ರೈತರ ಕಡೆಯಿಂದ ಖರೀದಿ ಮಾಡಿ ಅದನ್ನು ಜನವರಿ ತನಕ ಶೇಖರಣೆ ಮಾಡೋದು ಒಂದು ದೊಡ್ಡ ಸವಾಲಾಗಿತ್ತು ನಮ್ಮ ಒಂದು ಯೋಜನೆಯಲ್ಲಿ. ಕಳೆದ ವರ್ಷ ನಾವು ಬೇವಿನೆಣ್ಣೆ ಟ್ರೈ ಮಾಡಿದ್ವಿ, 7.5 ml ಅದು ಸುಮಾರು 42 ಕ್ವಿಂಟಾಲ್ ಬೀಜಕ್ಕೇ ನಾವು 20,000 ಖರ್ಚು ಮಾಡಿದ್ವಿ, ಆದರೂ ಎಫೆಕ್ಟ್ ಆಗಲಿಲ್ಲ. ಅದು ಕೊನೆಗೆ ಹುಳ ಬಂದು ಒಂದು ಲಾಟ್ ಫೇಲ್ಯೂ ಆಯಿತು. ಅದನ್ನು ನಾವು ಕಮರ್ಷಿಯಲ್ಲಾಗಿ ಕೊಟ್ವಿ ಮೊಳಕೆ ಪರೀಕ್ಷೆ. ನಾವು ಯಾಕೆಂದರೆ ರೈತರಿಗೆ ಕೊಡೋಕ್ಕೂ ಮುಂಚೆ ಒಂದು ಸಲ ಪರೀಕ್ಷೆ ಮಾಡ್ತೀವಿ, ನಮಗೆ ರಿಸ್ಕ್ ಇರುತ್ತೆ ಅಂತ. ಆದರೆ ಈ ಸಲ ನಾವು ಹರಳೆಣ್ಣೆನ ಬೀಜೋಪಚಾರ ಮಾಡಿದಾಗ ಒಂದು ಯಾವುದೇ ಥರ ಜರ್ಮಿನೇಷನ್ನು ಸಹ ಎಫೆಕ್ಟ್ ಆಗಿಲ್ಲ. ಇದರಿಂದ ಒಂದೇ ಒಂದು ಕಾಳು ಸಹ ತೂತನೂ ಸಹ ಬಂದಿಲ್ಲ. ಒಂದು ಮೊಳಕೆ ಪ್ರಮಾಣವೂ ಚೆನ್ನಾಗಿದೆ, ಆಮೇಲೆ ಅಪಿಯರೆನ್ಸು ಅಷ್ಟೇ ನೋಡೋಕ್ಕೆ ಒಂಥರ ಚೆನ್ನಾಗಿ ಕಾಳು ಕಾಣ್ತಾ ಇದೆ. ಇದು ನಿಜವಾಗ್ಲೂ ಒಂದು ಒಳ್ಳೆಯ ಬದಲಾವಣೆ. ಯಾಕೆಂತಂದರೆ ಸಾಮಾನ್ಯವಾಗಿ ಕೆಮಿಕಲ್ಸ್ ಹಾಕಬೇಕು ಅಥವಾ ಫ್ಯೂಮಿಗೇಷನ್ ಮಾಡಬೇಕು ಅಂದರೆ ನಮ್ಮ ಆಳುಗಳಿಗೂ ಸಹ ಹೆಲ್ತ್ ಹಝಾರ್ಡ್ಸು ಇವೆಲ್ಲ ಬರ್ತವೆ. ಅದಕ್ಕೆ ನಾನು ನಮ್ಮ ಕೆವಿಕೆಗೆ ಬರುವಂಥ ಎಲ್ಲ ರೈತರೂ ಕರ್ಕೊಂಡೋಗಿ ಸಾಮಾನ್ಯವಾಗಿ ಕಣ್ಣಾರೆ ಅವ್ರಿಗೆ ತೋರಿಸ್ತೀನಿ. ತೋರಿಸ್ಬಿಟ್ಟು ಈ ಒಂದು ಸುಲಭ ಉಪಾಯ ನೀವು ಎಲ್ಲ ಹಳೆಯ ಕಾಲದಲ್ಲಿ ಫಾಲೋ ಮಾಡ್ತಿದ್ರಿ, ಆದರೆ ಈಗ ಬಿಟ್ಟಿದ್ದೀರಾ, ಮನೆ ಮಟ್ಟದಲ್ಲಿ ದಯವಿಟ್ಟು ಇದನ್ನು ಫಾಲೋ ಮಾಡಿ, ಮಕ್ಕಳು ಇರ್ತವೆ. ಯಾಕೆಂದರೆ ಈಗ ನಾನು ನೋಡ್ತಾ ಇರೋ ಹಾಗೆ ಒಂದು ಮನೆಗೆ ಏನಂತ ದ್ವಿದಳ ಧಾನ್ಯನ ಶೇಖರಣೆ ಮಾಡಿ ಇಟ್ಕೊಳ್ತಾರೆ, ಹೆಸರಾಗಿರ್ಬೋದು, ಉದ್ದಾಗಿರ್ಬೋದು, ಅಥವಾ ಹುರುಳಿ ಆಗಿರ್ಬೋದು, ತೊಗರಿ ಆಗಿರ್ಬೋದು, ಎಲ್ಲದಕ್ಕೂ ಒಂದು ಅಲ್ಯೂಮಿನಿಯಂ ಫಾಸ್ಫೇಟ್ ಟ್ಯಾಬ್ಲೆಟ್ ಹಾಕ್ತಾರೆ. ಅವ್ರು ಏನು ಹೆಂಗೆ ಶೇಖರಣೆ ಮಾಡ್ತೀರಾ ಅಂದರೆ ಟ್ಯಾಬ್ಲೆಟ್ ಮಾತ್ರೆ ಹಾಕ್ತೀವಿ ಮೇಡಮ್ ಅಂತಾರೆ. ಈ ಒಂದು ಪದ್ಧತಿ ನಿಲ್ಲಬೇಕು, ಯಾಕೆಂದರೆ ಊಟಕ್ಕೆ ಅಂತ ಇಟ್ಕೊಂಡಿರ್ತಾರೆ ರೈತರು. ಈಗ ಬೀಜಕ್ಕೆ ಅಂತ ಇಟ್ಕೊಂಡ್ರು ಸಹ ಆ ಮಾತ್ರೆ ಒಂದು ಎರಡು ಸಲ ಹಾಕಿದ್ರೆ ಅದು ಮೊಳಕೆ ಪ್ರಮಾಣ ಹೋಗ್ಬಿಡುತ್ತೆ. ಯಾಕೆಂದರೆ ಬೀಜನೂ ಒಂದು ಜೀವ ಇರೋದ್ರಿಂದ ಒಳಗಡೆ ಅದು ಹೈಲಿ ಪಾಯ್ಸನಸ್, ಅದ್ರ ಮೇಲೆ ಕೆಂಪು ಕಲರ್ದು ಒಂದು ಇದಿರುತ್ತೆ, ಚಿಹ್ನೆ ಇರುತ್ತೆ. ಆ ಒಂದು ಮಾತ್ರೆ ತುಂಬ ಕಾರ್ಸಿನೋಜೆನಿಕ್ ಸಹ ಆಗಿರೋದ್ರಿಂದ ಈ ಒಂದು ದಿನ ಬಳಕೆ ಹಾಗೂ ನಿತ್ಯ ಬಳಕೆಯಲ್ಲಿ ಊಟಕ್ಕೆ ಅಂತ ಇಟ್ಕೊಳ್ಳೋ ಅಂಥ ಧಾನ್ಯಗಳಲ್ಲಿ ಈ ಒಂದು ಮಾತ್ರೆನ ಅವಾಯ್ಡ್ ಮಾಡಬೇಕು. ಈ ಥರ ಸುಲಭ ಉಪಾಯ ಇರಬೇಕಾದ್ರೆ ಅಂಥ ಒಂದು ಮಾತ್ರೆ ಅವಶ್ಯಕತೆ ಖಂಡಿತವಾಗಿಯೂ ಇಲ್ಲ. ಇದ್ರ ಬಗ್ಗೆ ಅವೇರ್ನೆಸ್ ಆಗಬೇಕು ಎಲ್ಲ ಮಹಿಳೆಯರಿಗೂ. ನಾನು ಎಲ್ಲ ಪ್ರೋಗ್ರಾಮಲ್ಲೂ ಇದೊಂದು ಸಜೆಷನು ಕಿವಿ ಮಾತು ಹಾಕ್ತಾ ಇರ್ತೀನಿ. ಬದಲಾವಣೆನೂ ಮಾಡ್ಕೊಂಡಿದ್ದಾರೆ. ಮನೆಗೆ ಬಳಕೆಗೆ ನೀವು ಎಣ್ಣೆನೂ ಬಳಸ್ಬೋದು, ಎಡಿಬಲ್ ಆಯಿಲ್ ಅಂತ ಹೇಳ್ತೀವಿ. ಊಟಕ್ಕೆ ಬಳಸೋಂಥ ಎಣ್ಣೆನೆ 5 ml ನಾವು ಬೀಜೋಪಚಾರ ಮಾಡಿ ಇಟ್ಕೋಬೋದು. 5 ml ಎಣ್ಣೆ ಅಂತ ಹೋಗ್ರೆ ಎಷ್ಟು? 1 ಕ್ವಿಂಟಲ್? 1 kg. 1 kg 5 ml. 5 ml 5 ml ಸಾಕಾಗತ್ತೆ. ಇದರಿಂದ ನಾವು ಆರಾಮಾಗಿ ಒಂದು ನಿರ್ವಹಣೆ ಮಾಡ್ಬೋದು. ಈ ಎಣ್ಣೆ ಏನು ಮಾಡುತ್ತೆ ಅಂದರೆ ಒಂದು ಜಾರುತ್ತೆ, ಆ ಒಂದು ಬೀಜದ ಮೇಲೆ ಜಾರೋದ್ರಿಂದ ಈ ಬ್ರೂಚಿಟ್ಸ್ ಅಂತ ಹೇಳ್ತೀವಿ, ಅದು ಮೊಟ್ಟೆ ಇಟ್ಟರೂ ಸಹ ಒಂದು ಮೊಟ್ಟೆ ಕೆಳಗೆ ಹೊಟ್ಟೋಗುತ್ತೆ. ಆಮೇಲೆ ಆ ಒಂದು ಸ್ಮೆಲ್ನಿಂದನೂ ಸಹ ಒಂದು ಆ ಒಂದು ಆ್ಯಕ್ಟಿವಿಟಿ, ಇನ್ಸೆಕ್ಟ್ ಆ್ಯಕ್ಟಿವಿಟಿ ಕಡಿಮೆ ಆಗುತ್ತೆ. ನಾವು ಹರಳೆಣ್ಣ ಟ್ರೀಟ್ ಮಾಡಿರೋದ್ರಿಂದ ಒಂದು ಗೋಡೌನಲ್ಲಿ ಅದು ಬಾಗಿಲು ತೆಗೆದ ತಕ್ಷಣ ನಮಗೆ ಒಂಥರ ಫ್ಯುಮಿಗೆಂಟ್ ಥರ ವರ್ಕ್ ಆಗುತ್ತೆ. ಸ್ಮೆಲ್ಲು, ಗಾಢ ಸ್ಮೆಲ್ಲು ಹೊಡೆಯೋದ್ರಿಂದ ನ್ಯಾಚುರಲಾಗಿ ಒಂದು ಸ್ಮೆಲ್ ಬರೋದ್ರಿಂದ ಯಾವುದೇ ಥರದ ಗೋಡೌನಲ್ಲಿ ಒಂದು ಹುಳನೂ ಇಲ್ಲ, ಬೇರೆ ಯಾವುದೇ ಥರದ ಇನ್ಸೆಕ್ಟ್ ಆ್ಯಕ್ಟಿವಿಟಿನೂ ಸಹ ಇಲ್ಲ. ಆರಾಮಾಗಿ ನಮ್ಮ ಒಂದು ಲೇಬರ್ಸು ಸಹ ಖುಷಿಯಾಗಿ ಕೆಲಸ ಮಾಡ್ಕೊತಾ ಇದ್ದಾರೆ. ನಮಗೂ ಒಂದು ಹೆಮ್ಮೆ, ಯಾಕೆಂದರೆ ನ್ಯಾಚುರಲ್ ಪದ್ಧತಿಯಲ್ಲಿ ಕಡಿಮೆ ವೆಚ್ಚದಲ್ಲಿ 6 ತಿಂಗಳು ಸತತವಾಗಿ ನಾವು ಶೇಖರಣೆ ಮಾಡಿದ್ದೀವಿ ಉದ್ದನ್ನ ಅಂತ ಹೇಳಿ. ಅದೇ ಪದ್ಧತಿನ ರೈತ ಬಾಂಧವರು ಸಹ ಯಾರ್ಯಾರು ಖರೀದಿ ಮಾಡ್ತಾರಲ್ಲ, ನಿಮಗೆ ಬೇಕಾದಂಥ ಬಿತ್ತನೆ ಬೀಜನ ಉತ್ಪಾದನೆ ಮಾಡಿಕೊಂಡು ಶೇಖರಣೆ ಮಾಡಿ ಮುಂದಿನ ಸಲ ನಮ್ಮ ಹತ್ರ ಬರಬೇಡಿ, ಅಟ್ಲೀಸ್ಟ್ ನಿಮಗೋಸ್ಕರನಾದ್ರು ನೀವು ಇಟ್ಕೊಳ್ಳಿ ಅನ್ನೋ ಕಿವಿ ಮಾತನ್ನು ಸಹ ನಮ್ಮ ಒಂದು ಕೆವಿಕೆಯಿಂದ ಕೊಡ್ತಾ ಬರ್ತಾ ಇದ್ದೀವಿ. ಅಂದರೆ ಒಂದು ತಂತ್ರಜ್ಞಾನವನ್ನು ಪರಿಚಯಿಸೋದ್ರ ಜೊತೆಗೆ ಅವರಿಗೆ ಅತ್ಯಗತ್ಯವಾಗಿ ಬೇಕಾಗುವಂತಹ ಈ ಒಂದು ಬಿತ್ತನೆ ಬೀಜ ಅವರೇ ಉತ್ಪಾದನೆ ಮಾಡ್ಕೊಳ್ಳೋದಕ್ಕೆ ಬೇಕಾದಂತಹ ಎಲ್ಲ ಸಲಹೆ, ಮಾರ್ಗದರ್ಶನ, ತಂತ್ರಜ್ಞಾನ ನೀವು ನೀಡ್ತಾ ಇದ್ದೀರಿ. ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಹೇಳಿದ್ದು ಸಾಂಪ್ರದಾಯಿಕ ಸಂರಕ್ಷಣಾ ವಿಧಾನಗಳು, ಈ ಹರಳೆಣ್ಣೆನೇ ಆಗಲಿ, ಈ ಥರದ್ದು ಭಾಳ ಹಿಂದೆ ಇದೆಲ್ಲ ಪದ್ಧತಿಯಲ್ಲಿ ಇತ್ತು, ಕಾಲಕ್ರಮೇಣ ಇವೆಲ್ಲ ಬದಲಾಗಿರ್ಬೋದು. ಹರಳನ್ನು ಬೆಳೆಯುವಂಥ ರೈತರು ಇದ್ದಾರೆ, ಅವರ ಒಂದು ತೋಟದ ಒಂದು ಭಾಗದಲ್ಲಿ ಅಥವಾ ಮನೆಯ ಹಿತ್ತಲಲ್ಲಿ ಹರಳಿನ ಗಿಡಗಳನ್ನು ನಾವು ನೋಡಬಹುದು. ಸ್ವತಃ ಹರಳಿನ ಎಣ್ಣೆನೂ ಅವರೇ ತಯಾರು ಮಾಡ್ಕೊಳ್ಬೋದು, ಅದನ್ನು ಈ ರೀತಿಯ ಒಂದು ಸಂರಕ್ಷಣಾ ವಿಧಾನದಲ್ಲಿ ಬಳಸ್ಕೋಬಹುದು. ಬಹಳ ಸಂತೋಷ ದೇವಿ ಅವರೇ, ಇಷ್ಟೊತ್ತು ಉದ್ದಿನ ಬೆಳೆಯ ಒಂದು ಬೀಜೋತ್ಪಾದನೆಯ ತಂತ್ರಜ್ಞಾನ ಹಾಗೂ ಇವತ್ತಿನ ಒಂದು ದಿನಮಾನದಲ್ಲಿ ಅದರ ಪ್ರಾಮುಖ್ಯತೆ ಏನೆಲ್ಲ ಇದೆ ಈ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದೀರಿ. ಇಷ್ಟೆಲ್ಲ ನೀವು ಹೇಳಿದ ಮೇಲೂ ಪ್ರಶ್ನೆಗಳು ಉಳಿದಿರುತ್ತೆ, ಹಾಗಾಗಿ ಪ್ರಶ್ನೆ ಕೇಳುವಂಥ ರೈತರಿಗೆ ಅನುಕೂಲ ಆಗಲಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು 3 ಸಾರಿ ನಿಧಾನವಾಗಿ ಹೇಳಿಬಿಡಿ. 8 7 2 8 4 0 4 3 0 8 7 6 2 8 4 0 4 3 0 8 7 6 2 8 4 0 4 3 0 ಬಿತ್ತನೆ ಬೀಜವನ್ನು ಖರೀದಿ ಮಾಡೋದು ಒಂದು ವಿಚಾರ, ಜೊತೆಗೆ ಅವರೇ ಮುಂದಿನ ಬೆಳೆಗಳಿಗೆ ಬೇಕಾಗುವಂಥ ಬಿತ್ತನೆಯನ್ನು ತಾವೇ ಸ್ವತಃ ಬೆಳೆದು ಅದನ್ನು ಸಂರಕ್ಷಣೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಬಿತ್ತನೆ ಬೀಜಕ್ಕಾಗಿ ಅವರು ಅಲ್ಲಿ ಇಲ್ಲಿ ಹುಡುಕಾಡುವಂತಹ ಒಂದು ಪ್ರಮೇಯ ಬರಬಾರ್ದು ಅನ್ನೋ ಒಂದು ಆಶಯವನ್ನು ನೀವು ವ್ಯಕ್ತಪಡಿಸಿದ್ದೀರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿ ನೀಡಿದ್ದೀರಿ, ಅದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಬೇಳೆಕಾಳು ಬೆಳೆಗಳ ಕೃಷಿ ಹಾಗೂ ಆಹಾರ ಭದ್ರತೆಯನ್ನು ಕುರಿತು ಸುತ್ತೂರಿನಲ್ಲಿರುವ ICAR JSS ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾಗಿರುವ ಡಾಕ್ಟರ್ HV ದಿವ್ಯಾ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ ಸುಬ್ರಹ್ಮಣ್ಯ. ರೈತ ಬಾಂಧವರೇ, ಇದೀಗ ಒಂದು ಜನಪದ ಗೀತೆ ಹಾಡಿದ್ದಾರೆ LG ಸಹೋದರಿಯರು. ಅಂಗೈಯಷ್ಟು ಮೋಡಾನಾಗಿ ಭೂಮಿ ತೂಕದ ಗಾಳಿ ಬಿಸಿ, ಭೂಮಿ ತೂಕದ ಗಾಳಿ ಬಿಸಿ, ಭೂಮಿ ತೂಕದ ಗಾಳಿ ಬಿಸಿ, ಗೂಡಾಗಿ ಗೂಡಾಗಿ ಚಲ್ಲಿದಳು ಗಂಗಮ್ಮ ತಾಯಿ ಗೂಡಾಗಿ ಗೂಡಾಗಿ ಚಲ್ಲಿದಳು ಗಂಗಮ್ಮ ತಾಯಿ ಮಾಯದಂತ ಮಳೆ ಬಂದಣ್ಣ ಮಧುಗಾದ ಕೆರೆಗೆ ಅಂಗೈ ಎಷ್ಟು ಮೋಡಾನಾಗಿ ಭೂಮಿ ತೂಕದ ಗಾಳಿ ಬೀಸಿ ಭೂಮಿ ತೂಕದ ಗಾಳಿ ಬೀಸಿ ಭೂಮಿ ತೂಕದ ಗಾಳಿ ಬೀಸಿ ಗೂಡಾಗಿ ಗೂಡಾಗಿ ಚಲ್ಲಿದಳು ಗಂಗಮ್ಮ ತಾಯಿ ಗೂಡಾಗಿ ಗೂಡಾಗಿ ಚಲ್ಲಿದಳು ಗಂಗಮ್ಮ ತಾಯಿ ಮಾಯದಂತ ಮಳೆ ಬಂತಣ್ಣ ಮರುಗಾದ ಕೆರೆಗೆ ಅಣ್ಣೇನಹಳ್ಳಿ ಅಣ್ಣೇ ಗೌಡ ಮಧುಗಾದೂರ ಮಲ್ಲೇ ಗೌಡ ಮಧುಗಾದೂರ ಮಲ್ಲೇ ಗೌಡ ಮಧುಗಾದೂರ ಮಲ್ಲೇ ಗೌಡ ಅಣ್ಣೇನಹಳ್ಳಿ ಅಣ್ಣೇ ಗೌಡ ಮಧುಗಾದೂರ ಮಲ್ಲೇ ಗೌಡ ಮಧುಗಾದೂರ ಮಲ್ಲೇ ಗೌಡ ಮಧುಗಾದೂರ ಮಲ್ಲೇ ಗೌಡ ನೀನೊದಗೂ